ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಎಲ್ಲ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಭತ್ತದ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಂವಿ ರವಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ರೈತ ಮಿತ್ರರೇ, ಇದೀಗ ಕೇಳಿ ಭತ್ತದ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಂ ವಿ ರವಿ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಗಂಗಾವತಿಯ ICAR ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಎಂ ವಿ ರವಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ನಿಮಗೆ ನಮ್ಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ ಎಲ್ಲ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಅವರು. ರೈತ ಬಾಂಧವರೇ, ಇವತ್ತು ಡಾಕ್ಟರ್ ಎಂ ವಿ ರವಿ ಅವರು ಬಹಳ ಮುಖ್ಯವಾಗಿ ಭತ್ತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಆ ಬಗ್ಗೆ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡಲಿದ್ದಾರೆ. ರವಿ ಸರ್, ಬಹಳ ಮುಖ್ಯವಾಗಿ ನಮ್ಮ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯ ಎರಡೂ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಭತ್ತದ ಬೆಳೆಗಾರರು ಹೆಚ್ಚಿದ್ದಾರೆ. ಹೌದು. ಈ ನಿಟ್ಟಿನೊಳಗಡೆಗೆ ಗೊಬ್ಬರಗಳನ್ನು ಬಳಕೆ ಮಾಡುವ ವಿಧಾನದಲ್ಲಿಯೂ ಸಹಿತ ಎಷ್ಟೋ ರೈತರಿಗೆ ಗೊಂದಲಗಳಾಗುವ ಸಾಧ್ಯತೆ ಇರ್ತದೆ. ಕೆಲವೊಮ್ಮೆ ಕೆಲವು ರೈತರು ಮಣ್ಣು ಪರೀಕ್ಷೆ ಮಾಡಿಕೊಳ್ಬಹುದು, ಮಾಡದೇನೆ ಇರ್ಬೋದು, ಅಥವಾ ಯಾರೋ ಏನೋ ಹೇಳಿದ್ರು ಅಂತೇಳಿ ಸಿಕ್ಕ ಸಿಕ್ಕ ಗೊಬ್ಬರಗಳನ್ನು ಬಳಕೆ ಮಾಡುವ ಸಾಧ್ಯತೆಗಳಿರ್ತವೆ. ಆದರೆ ರೈತರು ಒಂದಿಷ್ಟು ವೈಜ್ಞಾನಿಕವಾದ ತಿಳುವಳಿಕೆಯನ್ನು ಇಟ್ಕೊಂಡು ಗೊಬ್ಬರಗಳನ್ನು ಬಳಕೆ ಮಾಡಿದರೆ ಹಣಕಾಸಿನ ಉಳಿತಾಯವಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಮ್ಮ ರೈತ ಬಾಂಧವರಿಗೆ ಉತ್ತಮ ಭತ್ತದ ಬೆಳೆಯನ್ನು ಪಡೆಯುವಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡಿ. ಬಹಳ ಮುಖ್ಯವಾಗಿ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಏನು ಸರ್, ಹೇಗೆ ಅಂತ? ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಬೆಳೆಯನ್ನು ಬೆಳೆಯಬೇಕಾದ್ರೆ ನಮಗೆ 17 ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಈ 17 ಪೋಷಕಾಂಶಗಳಲ್ಲಿ ನಾವು ಪ್ರಧಾನ ಪೋಷಕಾಂಶಗಳಾಗಿರ್ತಕ್ಕಂಥ ಸಾರಜನಕ, ರಂಜಕ, ಪೊಟಾಷನ್ನು ಸಾಮಾನ್ಯವಾಗಿ ರೈತರು ಉಪಯೋಗವನ್ನು ಮಾಡ್ತಾರೆ. ದ್ವಿತೀಯ ಪೋಷಕಾಂಶಗಳಾಗಿರ್ತಕ್ಕಂಥ ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು ಮತ್ತು ಗಂಧಕವನ್ನು ಕೂಡ ಅತಿ ಮಧ್ಯಮ ಪ್ರಮಾಣದಲ್ಲಿ ಉಪಯೋಗವನ್ನು ಮಾಡ್ತಾರೆ. ಅದೇ ರೀತಿ ಅತಿ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಲಘು ಪೋಷಕಾಂಶಗಳಂತ ಏನು ಕರಿತೀವಲ್ಲ, ಅವನ್ನು ಕೂಡ ರೈತರು ಹೆಚ್ಚಾಗಿ ಜಿಂಕ್ ಸಲ್ಫೇಟು, ಬೋರ್ಯಾಕ್ಸು ಮತ್ತು ಐರನ್ನನ್ನು ಹೆಚ್ಚಾಗಿ ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಪೋಷಕಾಂಶಗಳನ್ನು ನಾವು ಸಮಗ್ರವಾಗಿ ಒಂದು ಸಮತೋಲನ ಮಟ್ಟದಲ್ಲಿ ಉಪಯೋಗವನ್ನು ಮಾಡೋದಕ್ಕೆ ನಾವು ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಾಮಾನ್ಯವಾಗಿ ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಹಳಷ್ಟು ಜನ ರೈತರು ಭತ್ತವನ್ನು ಬೆಳೀತಾ ಇದ್ದಾರೆ. ಈ ಭತ್ತವನ್ನು ಬೆಳಿಬೇಕಾದ್ರೆ ಅನೇಕ ಜನ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದನೆ ಗೊಬ್ಬರವನ್ನು ಯಥೇಚ್ಛವಾಗಿ ಮಣ್ಣಿಗೆ ಸೇರಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ರೈತರು ಒಂದು ಭೂಮಿಯನ್ನು ಲೀಸನ್ನು ತೆಗೆದುಕೊಂಡು ಶಿಫಾರಸು ಮಾಡಿರತಕ್ಕಂಥ 2-3 ಪಟ್ಟು ಗೊಬ್ಬರವನ್ನು ಹೆಚ್ಚು ಹಾಕ್ತಾ ಇದ್ದಾರೆ. ಈ 2-3 ಪಟ್ಟು ಗೊಬ್ಬರ ಹಾಕ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸಾಮಾನ್ಯವಾಗಿ ಬೆಳೆಗೆ ಎಷ್ಟು ಬೇಕು, ಮಣ್ಣಿನ ಒಂದು ಸಾಮರ್ಥ್ಯಕ್ಕೆ ಎಷ್ಟು ಬೇಕು ಅಂತಕ್ಕಂಥದ್ದನ್ನ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ತಿಳ್ಕೊಂಡು ಮಾಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ನಾವು 30-40% ಗೊಬ್ಬರದ ಮೇಲೆ ಆಗ್ತಕ್ಕಂಥ ಖರ್ಚನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ಒಂದು ಗೊಬ್ಬರಗಳನ್ನು ರೈತರು ಹೆಚ್ಚಾಗಿ ಉಪಯೋಗವನ್ನು ಮಾಡ್ತಾ ಇರೋದ್ರಿಂದ ಕೀಟಗಳು ಜಾಸ್ತಿ ಆಗ್ತವೆ, ರೋಗಗಳು ಜಾಸ್ತಿ ಆಗ್ತವೆ, ಅದೇ ರೀತಿ ಮಣ್ಣು ಕೂಡ ಹಾಳಾಗುತ್ತೆ, ನೀರು ಕೂಡ ಹಾಳಾಗುತ್ತೆ, ಅದೇ ರೀತಿ ಗಾಳಿನೂ ಕೂಡ ಹೆಚ್ಚು ಹೆಚ್ಚಾಗಿ ಹಾಳಾಗ್ತಕ್ಕಂಥದ್ದನ್ನ ನಾವು ಸಂದರ್ಭದಲ್ಲಿ ಕಾಣ್ತೇವೆ. ನಮ್ಮ ಒಂದು ಭಾಗದಲ್ಲಿಯೂ ಕೂಡ ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಈ ಉಷ್ಣಾಂಶ ಹೆಚ್ಚಾಗಲಿಕ್ಕೆ ಕಾರಣ ಏನಪ್ಪಾ ಅಂತಂದರೆ ನಾವು ಉಪಯೋಗಿಸ್ತಕ್ಕಂಥ ಯೂರಿಯಾ ಗೊಬ್ಬರ ಆಗಿರ್ಬೋದು, ಸಾರಜನಕ ಗೊಬ್ಬರ ಆಗಿರ್ಬೋದು. ಇದರಿಂದ ಈ ಒಂದು ಗೊಬ್ಬರಗಳ ಉಪಯೋಗದಿಂದ ಏನಾಗುತ್ತೆ, ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು, ಮೀಥೇನ್ ಅಂತಕ್ಕಂಥದ್ದು ವಾತಾವರಣಕ್ಕೆ ಬಿಡುಗಡೆ ಆದ ನಂತರ ಅದನ್ನು ನಮ್ಮ ಸೂರ್ಯಕಿರಣಗಳು ಹೆಚ್ಚಾಗಿ ಹೀರ್ಕೊಂಡಾಗ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಹೆಚ್ಚಿನ ಒಂದು ಉಷ್ಣಾಂಶವನ್ನು ಪಡಿತೀವಿ. ಸಾಮಾನ್ಯವಾಗಿ ನೀವು ಭತ್ತ ಗದ್ದೆಗಳಲ್ಲಿ ಓಡಾಡಿದಾಗ ಸ್ವಲ್ಪ ಮಟ್ಟಿಗೆ ನೀವು ಬೆವರ್ತೀರ, ಬೇರೆ ಒಂದು ಜಾಗಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಬೆವರು ಬರ್ತಕ್ಕಂಥದ್ದು ಮತ್ತು ಸುಸ್ತಾಗ್ತಕ್ಕಂಥದ್ದು, ಆಮೇಲೆ ಸ್ವಲ್ಪ ಉಷ್ಣಾಂಶ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜಾಸ್ತಿ ಇರ್ತಕ್ಕಂಥದ್ದನ್ನ ಈ ಸಾಮಾನ್ಯವಾಗಿ ನೋಡಿ. ಇಂಥ ಒಂದು ಅನುಭವ ನಮ್ಮ ಒಂದು ರೈತರಿಗೆ ಆಗ್ತಲೇ ಇದೆ. ಅದಕ್ಕೋಸ್ಕರ ನಾವು ಆದಷ್ಟು ರೈತರಿಗೆ ಏನು ಹೇಳ್ದಪ್ಪ ಅಂತಂದರೆ, ರಾಸಾಯನಿಕ ಗೊಬ್ಬರಗಳನ್ನು ಎಷ್ಟು ನಾವು ಭತ್ತಕ್ಕೆ ಶಿಫಾರಸು ಮಾಡಿರ್ತೀವೋ ಅಷ್ಟೇ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ನಾವು ಭತ್ತಕ್ಕೆ 150-75 ಒಂದು ಹೆಕ್ಟೇರ್ಗೆ ನಾವು ಉಪಯೋಗವನ್ನು ಮಾಡ್ತೀವಿ. ಕೆಲವೊಂದು ರೈತರು 100-50-50 NPK ಪರ್ ಹೆಕ್ಟೇರ್ ಕೂಡ ಉಪಯೋಗವನ್ನು ಮಾಡ್ತಾರೆ. ಕೆಲವೊಂದು ರೈತರು 200-100 KG ಸಾರಜನಕ, 100 KG ರಂಜಕ ಮತ್ತು 100 KG ಪೊಟಾಷನ್ನು ಉಪಯೋಗವನ್ನು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ನಮ್ಮ ಒಂದು ಅನುಭವದ ಪ್ರಕಾರ ಹೇಳೋದಾದರೆ 150-75 ಅಥವಾ ಮ್ಯಾಕ್ಸಿಮಮ್ ಅಂತಂದರೆ 200-100 ಮಾಡ್ತಕ್ಕಂಥದ್ದು ಸಾಮಾನ್ಯ. ಆದರೆ ರೈತರು ಉಪಯೋಗ ಮಾಡ್ತಕ್ಕಂಥದ್ದು ಇವತ್ತು 400-200 ಈ ಥರ ಡಬ್ಬಲ್ನ ಉಪಯೋಗವನ್ನು ಮಾಡ್ತಾ ಇರೋದ್ರಿಂದ ಭೂಮಿ ಹಾಳಾಗದಲ್ಲೇ ಹಾಳಾಗೋದ್ರ ಜೊತೆಗೆ ಗಾಳಿನೂ ಹಾಳಾಗುತ್ತೆ, ನೀರನ್ನು ಹಾಳಾಗುತ್ತೆ, ಮತ್ತು ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ ಇಳುವರಿ, ಅಷ್ಟು ಇಳುವರಿ ಪಡೀಲಿಕ್ಕೆ ಸಾಧ್ಯತೆಯೇ ಇಲ್ಲ. ಭಾಳಷ್ಟು ಜನ ರೈತರು ನಮ್ಮ KVK ಬರ್ತಾ ಇರ್ತಾರೆ, ಸರ್ ಎಷ್ಟು ಗೊಬ್ಬರ ಹಾಕಿದ್ರು ಕೂಡ ನಮ್ಗೆ ಇಳುವರಿ ಬರ್ತಾ ಇಲ್ಲ ಸರ್ ಅಂತ. ಯಾಕಂತಂದರೆ ಭಾಳಷ್ಟು ಜನ ರೈತರು ಯಥೇಚ್ಛವಾಗಿ ಗೊಬ್ಬರವನ್ನು ಹಾಕಿಬಿಟ್ಟು ನಂತರ ಕಡಿಮೆ ಹಾಕಕ್ಕೆ ಹೋದ್ರೂ ಬರೋದಿಲ್ಲ. ಈಗ ಯಾವುದೇ ಒಂದು ಆಹಾರವನ್ನು ನಾವು ಬೆಳೆಯಾಗಲಿ ಮನುಷ್ಯನಾಗಲಿ ತಿಳಿಬೇಕಪ್ಪ ಅಂದ್ರೆ ಒಂದು ಸಮತೋಲನ ಇರಬೇಕಾಗುತ್ತೆ. ಬರೀ ನಾವು ಉಪಯೋಗ ಮಾಡ್ತಕ್ಕಂಥದ್ದು ಸಾರಜನಕ, ರಂಜಕ, ಪೊಟಾಷ್, ಮ್ಯಾಕ್ಸಿಮಮ್ ಅಂತಂದರೆ ಜಿಂಕ್ ಸಲ್ಫೇಟನ್ನು ಉಪಯೋಗವನ್ನು ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಬಹಳಷ್ಟು ಜನ ರೈತರು ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡದೇ ಕಡಿಮೆ ಮಾಡಿದ್ದಾರೆ. ಏನಾದರೂ ಕೇಳಿದರೆ, ಇಲ್ಲ ಸರ್ ನಮ್ಮ ಗೊಬ್ಬರ ಸಿಗ್ತಾ ಇಲ್ಲ, ಅದು ದನ ಕರುಗಳಿಲ್ಲ ಅಂತ ಹೇಳಿದೆ. ದನ ಕರುಗಳಿಲ್ಲ ಅಂದೇಟ್ಗೆ ನಾವು ಈಗ ಭತ್ತ ಬೆಳೆಯಲ್ಲ ಅಂದೇಟ್ಗೆ ನಾವು ಅನ್ನ ಊಟ ಮಾಡೋದೇನು ಬಿಡಲ್ಲ, ಬೇರೆ ಎಲ್ಲಿ ಬೆಳೀತಾರೋ ಅಲ್ಲಿ ನಾವು ತೆಗೆದುಕೊಂಡು ಬರ್ತೀವಿ. ಈಗ ಇದಕ್ಕೋಸ್ಕರನೇ ಸರ್ಕಾರದವರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ, ನೀವು ಗೊಬ್ಬರ ಇಲ್ಲ ಅಂತಂದರೆ ನೀವು ಎರೆ ಗೊಬ್ಬರವನ್ನು ಮಾಡಿಕೊಡ್ರಿ, ಅದಕ್ಕೆ ನಾವು ಸಬ್ಸಿಡಿಯನ್ನು ಕೊಡ್ತೀವಿ. ಒಂದು ಸ್ಕೀಮ್ಗಳಿದ್ದಾವೆ, ಸ್ಕೀಮ್ನಿಂದ ಅನುದಾನವನ್ನು ತೆಗೆದುಕೊಂಡು ಮಾಡಿರಿ. ಈಗ MG NREGA ಸಾಮಾನ್ಯವಾಗಿ ಏನು ಮಾಡ್ತಾರೆ, ಈಗ ಎರೆ ತೊಟ್ಟಿಯನ್ನು ನಮಗೆ 6x3 ನಾವು ತೆಗೆದಾಗ ಅದಕ್ಕೆ 1,000 ರೂಪಾಯಿ ಅನುದಾನವನ್ನು ಕೊಡ್ತಾರೆ. ಇಂತಹ ಒಂದು ಸ್ಕೀಮ್ಗಳು ಸಾವಿರದಿಂದ ಒಂದು ಸರ್ಕಾರದ ಮಟ್ಟದಲ್ಲಿ ಇದ್ದಾವೆ. ಇವನ್ನೆಲ್ಲ ಉಪಯೋಗವನ್ನು ಮಾಡಿಕೊಂಡು ಮಾಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ನಮ್ಮ ಒಂದು ಬೆಳೆಗಳಿಗೆ ಭೂಮಿಗಳಿಗೆ ಬೇಕಾಗಿರ್ತಕ್ಕಂಥ ಸಾವಯವ ಗೊಬ್ಬರಗಳನ್ನು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಇಲ್ಲ ಅಂತಂದರೆ ಬರೀ ಸಾರಜನಕ ರಂಜಕ ಹಾಕ್ತಾರೆ, ಅದರಲ್ಲೂ ಸಾರಜನಕಂತೂ ಯಥೇಚ್ಛವಾಗಿ ಉಪಯೋಗವನ್ನು ಮಾಡ್ತಾರೆ. ಈಗ ಹೆಚ್ಚಿಗೆ ಸಾರಜನಕ ಉಪಯೋಗವನ್ನು ಮಾಡೋದ್ರಿಂದ ಜಾಸ್ತಿ ಬೆಳೆಯುತ್ತೆ, ಆಮೇಲೆ ಕಾಳುಗಳು ಕೂಡ ಜೊಳ್ಳಾಗ್ತವೆ, ಭೂಮಿ ಕೂಡ ಹಾಳಾಗುತ್ತೆ, ನೀರು ಕೂಡ ಹಾಳಾಗುತ್ತೆ, ಮತ್ತು ಗಾಳಿ ಕೂಡ ಆಗುತ್ತೆ. ಇಂತಹ ಒಂದು ಅನಾಹುತಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದು ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ಬೆಳೆಗೆ ಏನು ಶಿಫಾರಸು ಮಾಡಿರ್ತಾರೆ ಮಣ್ಣಿನ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ರಸಗೊಬ್ಬರಗಳನ್ನು ಉಪಯೋಗವನ್ನು ಮಾಡಬೇಕು. ನಮ್ಮ ಒಂದು ವಿಶ್ವವಿದ್ಯಾಲಯದ ಪ್ರಕಾರ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂತಂದರೆ, 3 ಬ್ಯಾಗ್ ಯೂರಿಯಾ, 1.5 ಬ್ಯಾಗು DAP, 1.5 ಬ್ಯಾಗು MOP ಹೇಳ್ತೀವಿ. ಒಂದು ಎಕರೆಗೆ ಈ 1 ಎಕರೆಗೆ ನಾವು ಶಿಫಾರಸು ಮಾಡಿರ್ತಕ್ಕಂಥ ರೈತರಿಗೆ ಹೇಳ್ತೀವಿ, ಇಷ್ಟು ಹಾಕಿರೋ ಬರೋಲ್ಲ ಸರ್ ಅಂತಾರೆ ಅವರು. ಯಾಕೆ ಬರೋಲ್ಲ? ಈಗ ನಮ್ಮ ಒಂದು ಯೂನಿವರ್ಸಿಟಿನಲ್ಲೇ ನಾವು ಪ್ರಯೋಗವನ್ನು ಮಾಡಿದ್ದೀವಿ. ಕೆಲವೊಂದು ಜಾಗಗಳಲ್ಲಿ ನಾವು ಪ್ರಯೋಗವನ್ನು ಮಾಡಿ ನೋಡಿದಾಗ DAP ಅಂತೂ ಯಥೇಚ್ಛವಾಗಿ, ಕಾಂಪ್ಲೆಕ್ಸ್ ಗೊಬ್ಬರಗಳಂತೂ ಯಥೇಚ್ಛವಾಗಿ ಹಾಕ್ತಾ ಇದ್ದಾರೆ. ನಾವು ರೈತರಿಗೆ ಹೇಳ್ತೀವಿ, DAP ಅಷ್ಟೊಂದು ಹಾಕೋದು ಬೇಕಿಲ್ಲ, ಕಾಂಪ್ಲೆಕ್ಸ್ನ ಜಾಸ್ತಿ ಹಾಕೋದು ಬೇಕಿಲ್ಲ, ಸುಮ್ಮನೆ ಅನಾವಶ್ಯಕವಾಗಿ ನೀವು ಖರ್ಚನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನೋಡಿರಿ, 2 ಸೀಸನ್ನು ಭತ್ತ ಬೆಳೀತಕ್ಕಂಥದ್ದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಆಗಿದೆ. ಈ ಭತ್ತದ ರೇಟ್ ನೋಡಿದ್ರೆ 700, 800, 900 ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನ ರೈತರು ಸರ್ ನಾವು ಭತ್ತ ಬೆಳೆಯೋದು ಬಿಡ್ತೀವಿ ಸರ್ ಬೇರೆ ಬೆಳೆಗಳ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂತ ಹೇಳ್ತಾರೆ. ಇಲ್ಲ, ಕರೆಕ್ಟ್ ಅವ್ರು ಹೇಳ್ತಕ್ಕಂಥದ್ದು. ಈಗ ನಾವು ಭತ್ತವನ್ನು ಚೇಂಜ್ ಮಾಡಬೇಕಂದ್ರೆ ಮೇಲ್ಭಾಗದಲ್ಲಿರ್ತಕ್ಕಂಥ ರೈತರು ಮೊದಲೇ ಮೊಟ್ಟ ಮೊದಲೇದಾಗಿ ಚೇಂಜ್ ಆಗಬೇಕಾಗುತ್ತೆ. ಆ ರೈತರು ಅವರು ಭತ್ತವನ್ನು ಬೆಳೆಯೋದು ಬಿಟ್ಟರೆ ಕೆಳಗಿನವರು ಕೂಡ ಚೇಂಜ್ ಆಗ್ತಾರೆ. ಅವರು ಭತ್ತವನ್ನು ಬೆಳೆದ್ರೆ ಅವರ ಒಂದು ಹೊಲದಲ್ಲಿರ್ತಕ್ಕಂಥದ್ನೆಲ್ಲ ನೀರು ಮತ್ತು ಪೋಷಕಾಂಶಗಳು ಬಸಿದ್ಬಿಟ್ಟು ಕೆಳಕ್ಕೆ ಬರುತ್ತೆ. ಅವಾಗ ಯಾವುದೇ ಬೆಳೆಯನ್ನು ಬೆಳೆದ್ರೆ ಅದು ಸರಿಯಾಗಿ ಬರೋದಿಲ್ಲ. ಇಂಥ ಒಂದು ಸೂಕ್ಷ್ಮವಾದ ಮಾಹಿತಿಯನ್ನು ರೈತರು ಅರ್ಥಕೊಂಡು ವೈಜ್ಞಾನಿಕವಾಗಿ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಹೆಚ್ಚಿನ ಆದಾಯ ಬರಲಿಕ್ಕೆ ಸಾಧ್ಯತೆ ಇದೆ. ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅಪಾಯದ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟರು. ಹೌದು, ಈ ಪೋಷಕಾಂಶಗಳ ಸದ್ಬಳಕೆಯನ್ನು ಹೇಗೆ ಹೆಚ್ಚಿಸಬಹುದು? ಈಗ ನಾವು ಸಾಮಾನ್ಯವಾಗಿ ಪೋಷಕಾಂಶಗಳ ಸದ್ಬಳಕೆಯನ್ನು ಹೆಚ್ಚು ಮಾಡಬೇಕಪ್ಪ ಅಂದರೆ ಮೊಟ್ಟ ಮೊದಲನೇದಾಗಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಎಷ್ಟು ಶಿಫಾರಸು ಮಾಡಿರ್ತೀವೋ ಅಷ್ಟೇ ಗೊಬ್ಬರಗಳನ್ನು ನಾವು ಭೂಮಿಗೆ ರೈತರು ಕೊಡಬೇಕಾಗುತ್ತೆ. ಎರಡನೇದಾಗಿ ನಮ್ಮ ಒಂದು ಗದ್ದೆಗಳಲ್ಲಿ ಜಾಸ್ತಿ ನೀರು ನಿಲ್ಲಿಸ್ತೀವಿ. ಈಗ ನಾವು ಸಾಮಾನ್ಯ ಯಾಕೆ ನಿಲ್ಲಿಸ್ತಾರೆ ಅಂತಂದರೆ ಮುಂದಿನ ದಿವಸಗಳಲ್ಲಿ ನೀರು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದೇ ಸರಿ ಒಂದಡಿ ನೀರು ನಿಲ್ಲಿಸ್ಬಿಡೋದು. ನಮ್ಮ ಒಂದು ಶಿಫಾರಸಿನ ಪ್ರಕಾರ ಹೇಳೋದಾದರೆ 5 ಸೆಂಟಿಮೀಟರ್ನ ಮೇಲೆ ನೀರು ನಿಲ್ಲಿಸಬೇಡ್ರಿ ಅಂತ ಹೇಳ್ತೀವಿ. ಆ 5 ಸೆಂಟಿಮೀಟರ್ ಮೇಲೆ ಏನಾದ್ರೆ ನೀರು ನಿಲ್ಲಿಸಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಬೆಳವಣಿಗೆ ಕುಂಠಿತ ಆಗುತ್ತೆ ಅಂತಕ್ಕಂಥದ್ದು. ಇನ್ನೊಂದು, ರೈತರು ಏನು ಮಾಡ್ತಾರೆ, ಜಾಸ್ತಿ ಗೊಬ್ಬರವನ್ನು ಬಿತ್ತನೆಯ ಸಮಯದಲ್ಲಿ ಅಥವಾ ನಾಟಿ ಮಾಡುವ ಸಮಯದಲ್ಲಿ ಹಾಕ್ತಾರೆ. ನಾವು ಶಿಫಾರಸು ಮಾಡೋದೇನಂತಂದರೆ ಸಾರಜನಕ ಅಥವಾ ಯೂರಿಯಾ ಆಗಿದ್ದರೆ ನಾವು 1 ಬ್ಯಾಗು ಯೂರಿಯಾವನ್ನು ಹಾಕ್ರಿ, ಇನ್ನು 1 ಬ್ಯಾಗು 4-5 ವಾರಗಳ ನಂತರ ಹಾಕ್ರಿ, ಇನ್ನು 1 ಬ್ಯಾಗು ನೀವು 7-8 ವಾರಗಳ ನಂತರ ಸ್ಪ್ಲಿಟ್ ಅಪ್ಲಿಕೇಶನ್ ಅಂತ ಹೇಳಿದ್ದೀವಿ. ವಿಭಾಗ ಮಾಡಿಬಿಟ್ಟು 3 ಬ್ಯಾಗ್ ಇದ್ದರೆ 3 ಸರಿ ನಾವು ಹಾಕ್ರಿ ಅಂತ ಹೇಳ್ತೀವಿ. ಈ ಥರ ನಾವು ಹಾಕೋದ್ರಿಂದ ಈ ಒಂದು ಸಾರಜನಕದ ಸದ್ಬಳಕೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಬರೀ ಸಾರಜನಕ ರಂಜಕ ಪೊಟಾಷ್ ಉಪಯೋಗ ಮಾಡ್ತಕ್ಕಂಥದ್ದಲ್ಲ, ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ನಾವು ಖಂಡಿತವಾಗ್ಲೂ ಕೂಡ ಉಪಯೋಗವನ್ನು ಮಾಡಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ರೈತರು ಗೊಬ್ಬರ ಹಾಕ್ತಾರೆ, ಸಾವಯವ ಗೊಬ್ಬರ ಹಾಕೋದಿಲ್ಲ. ಅವ್ರಿಗೇನು ಮನಸ್ಸಲ್ಲಿ ಉಳಿದಿದೆ ಅಂತಂದರೆ ಗೊಬ್ಬರ ಜಾಸ್ತಿ ಹಾಕಿದರೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ದು ತಲೆದೋರಿದೆ. ನಾವು ಶಿಫಾರಸನ್ನು ಕಡಿಮೆ ಶಿಫಾರಸು ಮಾಡ್ತೀವಿ, ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗವನ್ನು ಖಂಡಿತವಾಗ್ಲೂ ಮಾಡಬೇಕು ಅಂತ ಹೇಳ್ತೀವಿ. ಸಾವಯವ ಗೊಬ್ಬರಗಳ ಜೊತೆಗೆ ಸರ್ಕಾರಿ ಗೊಬ್ಬರಗಳನ್ನು ನೀವು ಉಪಯೋಗವನ್ನು ಮಾಡಿದರೆ ಮಾತ್ರ ಖರ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವರು ಸಾವಯವ ಗೊಬ್ಬರ ಉಪಯೋಗವನ್ನು ಮಾಡೋದಿಲ್ಲ, ಸರ್ಕಾರಿ ಗೊಬ್ಬರಗಳನ್ನು 2-3 ಪಟ್ಟು ಹಾಕ್ತಾರೆ, ಖರ್ಚು ಜಾಸ್ತಿ ಆಗುತ್ತೆ, ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗವನ್ನು ಆಗೋದಿಲ್ಲ. ಇದ್ರ ಬಗ್ಗೆ ರೈತರು ಭಾಳ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ರೈತರು ಜಿಂಕ್ ಸಲ್ಫೇಟನ್ನು ಜಾಸ್ತಿ ಉಪಯೋಗವನ್ನು ಮಾಡ್ತಾರೆ. ಜಿಂಕ್ ಸಲ್ಫೇಟು 1 ಎಕರೆಗೆ 10 ಕೆಜಿಯನ್ನು ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಈಗ ಈ ಜಿಂಕ್ ಸಲ್ಫೇಟ್ ಅಂತಕ್ಕಂಥದ್ದು ಇದು ಕೂಡ ಒಂದು ಪೋಷಕಾಂಶನೇ. ಇದನ್ನು ನಾವು ಡೈರೆಕ್ಟಾಗೆ ಹಾಕೋದಕ್ಕೂ ಅಥವಾ ಒಂದು ಸಾವಯವ ಗೊಬ್ಬರಗಳ ಜೊತೆಗೆ ಮಿಕ್ಸ್ ಮಾಡಿ ಕ್ಯೂರಿಂಗ್ ಅಂತ ಏನು ಹೇಳ್ತೀವಲ್ಲ, ಈ ರೀತಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಯಾವುದೇ ಒಂದು ಕೆಮಿಕಲನ್ನು ತಗೋಬೇಕಾದ್ರೆ ಡೈರೆಕ್ಟಾಗಿ ತಗೊಂಡಾಗ ಏನಾಗುತ್ತೆ, ಕೈ ಸುಟ್ಟೋಗುತ್ತೆ ಅಥವಾ ನಾಲ್ಗೆ ಸುಟ್ಟೋಗುತ್ತೆ, ಅದೇ ರೀತಿ ಭೂಮಿ ಕೂಡ ಸುಟ್ಟಾಗತಕ್ಕಂಥ ಚಾನ್ಸಸ್ ಇರುತ್ತೆ. ನಾವೇನು ಹೇಳ್ತೀವಪ್ಪ ಅಂತಂದರೆ, ಆದಷ್ಟು ಉದುರು ಆಗಿರತಕ್ಕಂಥ ಸಗಣಿ ಗೊಬ್ಬರ ಆಗಿರ್ಬೋದು ಅಥವಾ ವರ್ಮಿ ಕಾಂಪೋಸ್ಟ್ ಎರೆಗೊಬ್ಬರವಾಗಿರ್ಬೋದು, ಅದ್ರ ಜೊತೆಗೆ ಜಿಂಕ್ ಸಲ್ಫೇಟ್ ಆಗಲಿ, ಐರನ್ ಸಲ್ಫೇಟ್ ಆಗಲಿ ಅಥವಾ ಬೋರಾಕ್ಸ್ ಆಗಲಿ, ಸೂಕ್ಷ್ಮ ಪೋಷಕಾಂಶಗಳನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಉದುರಾಗಿ ಮಾಡಿಕೊಂಡು 1 ದಿವಸ ಇಟ್ಬಿಟ್ಟು ನೀವು ನೆಕ್ಸ್ಟ್ ಡೇ ಅದನ್ನು ಭೂಮಿಗೆ ಹಾಕಿದ್ರಪ್ಪ ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಭಾಳಷ್ಟು ಜನ ರೈತರು ಜಿಂಕ್ ಸಲ್ಫೇಟ್ ತಗೊಳ್ಳೋದು, ಗೊಬ್ಬರ ಜೊತೆ ಮಿಕ್ಸ್ ಮಾಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಸರ್ ಏನಿಲ್ಲ ಸರ್, ಜಿಂಕ್ ಸಲ್ಫೇಟ್ ಹಾಕಿದ್ರೆ ಏನು ಉಪಯೋಗ ಇಲ್ಲ ಸರ್ ಅಂತಾರೆ. ಈಗ ಇವು ಸೂಕ್ಷ್ಮವಾಗಿರ್ತಕ್ಕಂಥ ಕೆಲವು ವಿಷಯಗಳು, ಇಂತಹ ಒಂದು ವಿಷಯಗಳನ್ನು ರೈತರು ಅರ್ಥಕೊಂಡು ಮುಂದುವರೆದಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಬರೀ ಒಂದು ಕ್ಯೂರಿಂಗ್ ಮಾಡೋದ್ರಲ್ಲೇ 5-6 ತಾಸು ಅದನ್ನ ಯಾಕೆ ಮಾಡಬೇಕು ಅನ್ನೋದು ಬಿಟ್ಬಿಡೋದು. ಈ ರೀತಿ ಆಗೋದ್ರಿಂದ ರೈತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಿತಾಂಶ ಸಿಗಲ್ಲ, 10 ಕೆಜಿಗೆ 10 ಕೆಜಿನೂ ವೇಸ್ಟೇ, ಅದರ ಜೊತೆಗೆ ಹೆಚ್ಚು ಖರ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಆಗಬಾರ್ದು. ನೀವು ಒಂದು ಮಾತನ್ನು ಹೇಳಿದ್ರಿ, ಸಾವಯವ ಗೊಬ್ಬರ ಮತ್ತು ಹಸರೆಲೆ ಗೊಬ್ಬರಗಳ ಬಳಕೆ. ಹೌದು ಹೌದು ಹೌದು. ಇದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಸರ್? ಈಗ ಸಾಮಾನ್ಯವಾಗಿ ಭತ್ತ ಬೆಳಿತಕ್ಕಂಥ ರೈತರಿಗೆ ನಾವು ಕಂಪಲ್ಸರಿಯಾಗಿ ಹೇಳೋದಂದ್ರೆ 1-2 ವರ್ಷಕ್ಕೆ ಒಮ್ಮೆ ಆದ್ರೂ ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ಸಗಣಿ ಗೊಬ್ಬರ ಆಗಿರ್ಬೋದು ಅಥವಾ ವರ್ಮಿ ಕಾಂಪೋಸ್ಟ್ ಅನ್ನು ಅದಾಗಿರ್ಬೋದು ಅಥವಾ ಪೌಲ್ಟ್ರಿ ಗೊಬ್ಬರವನ್ನು ನಾವು ಉಪಯೋಗವನ್ನು ಮಾಡಬೇಕಾಗುತ್ತೆ. ಈಗ ಸಗಣಿ ಗೊಬ್ಬರ ಹಾಕ್ಬೇಕಂತಂದ್ರೆ 1 ಹೆಕ್ಟೇರ್ಗೆ 7.5 ಟನ್ ಅಷ್ಟು ಹಾಕ್ಬೇಕಾಗುತ್ತೆ. 1 ಹೆಕ್ಟೇರ್ ಅಂದ್ರೆ 2.5 ಎಕರೆ, 2.5 ಎಕರೆಗೆ ನಾವು 7.5 ಟನ್ ಅಷ್ಟು ಸಗಣಿ ಗೊಬ್ಬರ ಆಗಬೇಕಾಗುತ್ತೆ. ವರ್ಮಿ ಕಾಂಪೋಸ್ಟ್ ಆದರೆ ನಮಗೆ 2.5 ಟನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ. ಪೌಲ್ಟ್ರಿ ಗೊಬ್ಬರ ಆಗಿದ್ದರೆ 1 ಟನ್ ಅಷ್ಟು ಹಾಕಿದರೆ ಸಾಧ್ಯವಾಗುತ್ತೆ. ಇದನ್ನು ಬಿತ್ತನೆಯ ಮುಂಚಿತವಾಗಿ ಅಥವಾ ನಾಟಿ ಮಾಡೋದಕ್ಕಿಂತ 20-25 ದಿವಸ ಮುಂಚೆ, ಅಂದರೆ 3 ವಾರಗಳ ಮುಂಚಿತವಾಗಿ ನಾವು ಉಳುಮೆ ಮಾಡಿದ ನಂತರ ಈ ಸಾವಯವ ಗೊಬ್ಬರಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಣ್ಣಲ್ಲಿ ಮಿಕ್ಸ್ ಮಾಡಿದ್ದೆ ಆದರೆ ಕರೆಕ್ಟಾಗಿ ಅದು ಒಂದು 15-20 ದಿವಸಕ್ಕೆ ಕೊಳೆಯುತ್ತೆ. ನಂತರ ಸಾವಯವ ಗೊಬ್ಬರಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನಿದ್ದಾವೆ, ಸಾರಜನಕ ಆಗಲಿ, ರಂಜಕ ಆಗಲಿ, ಪೊಟಾಷ್ ಆಗಲಿ, ಜಿಂಕ್ ಆಗಲಿ, ಐರನ್ ಆಗಲಿ, ಬೋರನ್ ಆಗಲಿ, ಎಲ್ಲ ಪೋಷಕಾಂಶಗಳು ಕೂಡ ನಿಧಾನವಾಗಿ ದೊರೀತಾ ಇರೋದ್ರಿಂದ ಬೆಳೆಗಳ ಬೆಳೆಯಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನ ರೈತರು ಹೇಳ್ತಾರೆ, ಈಗ ತಮ್ಮ ಒಂದು ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಸಾವಯವ ಭತ್ತವನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಬ್ಬರ ಹಾಕಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಔಷಧಿ ಹಾಕಲ್ಲ. ಈಗ ಸರ್ಕಾರದವರು ಕೂಡ ಭಾಳಷ್ಟು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ, ನೀವು ಆದಷ್ಟು ಸರ್ಕಾರಿ ಗೊಬ್ಬರಗಳನ್ನು ಕಡಿಮೆ ಮಾಡಿಕೊಳ್ಳ್ರಿ, ಆದಷ್ಟು ಸಾವಯವ ಗೊಬ್ಬರಗಳನ್ನು ಎರೆ ಗೊಬ್ಬರವನ್ನು ತಯಾರು ಮಾಡಿಕೊಂಡು ಮಾಡಿಕೊಳ್ಳ್ರಿ ಅಂತಕ್ಕಂಥ ಮಾಹಿತಿಯನ್ನು ಭಾಳಷ್ಟು ಟ್ರೈನಿಂಗ್ಸಲ್ಲಿ, ತರಬೇತಿ ಕಾರ್ಯಕ್ರಮಗಳಲ್ಲಿ, ಪ್ರಾತ್ಯಕ್ಷಿಕೆಯಲ್ಲಿ ಆಗಲಿ ಕೂಡ ಕೊಡ್ತಾರೆ. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಕೂಡ ನಾವು ಸಾವಯವ ಗೊಬ್ಬರ, ಸಾವಯವ ಭತ್ತದ ಬಗ್ಗೆಯೂ ಕೂಡ ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದೀವಿ. ಇಚ್ಛೆ ಉಳ್ತಕ್ಕಂಥ ರೈತರು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಮಾಡಿದರೆ ಸವಿಸ್ತಾರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಯಾಕಂದರೆ ಇವತ್ತು ತಿಂತಕ್ಕಂಥ ಆಹಾರದಲ್ಲಿ ನಮಗೆ ಗೊತ್ತಿದೆ, ಬಹಳಷ್ಟು ಪೇಪರ್ಸಲ್ಲಿ ನೋಡ್ತಾ ಇದ್ದೀವಿ, ಇವತ್ತಿನ ದಿವಸ 10 ಪಟ್ಟು ವಿಷ ಜಾಸ್ತಿ ಅಂತ ಈ ರೀತಿ ಪೇಪರ್ನಲ್ಲಿ ಮೀಡಿಯಾಗಳಲ್ಲಿ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇದಕ್ಕೆಲ್ಲ ಕಾರಣ ಯಾರು, ನಾವೇನೇ. ನಾವು ಉಪಯೋಗಿಸ್ತಕ್ಕಂಥ ಅವೈಜ್ಞಾನಿಕ ಔಷಧಿಗಳಾಗಿರ್ಬೋದು, ಅವೈಜ್ಞಾನಿಕ ಪದ್ಧತಿಯಿಂದ ಕೆಮಿಕಲನ್ನು ಉಪಯೋಗ ಮಾಡಿರ್ಬೋದು. ಯಾವುದೋ ರೈತರ ಒಂದು ಹೊಡಿತಾ ಇದ್ದಾನೆ ಅಂತಂದರೆ, ಔಷಧಿ ಹೊಡಿತಾ ಇದ್ದಾನೆ ಅಂತಂದರೆ ಪಕ್ಕದ ರೈತರ ನಾನೇ ಹೊಡಿಬೇಕಪ್ಪ ಅಂತಾನೆ, ಅದು ಬಂದತ್ತೋ ಬಿಟ್ಟತ್ತೋ ಏನೂ ಗೊತ್ತಿಲ್ಲ. ನಮ್ಮ ಒಂದು ರೈತರಲ್ಲಿ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ, ಇಂತಿಂಥ ಗೊಬ್ಬರ ಹಿಂಗೆ ಹಾಕ್ಬೇಕು, ಇಂತಿಂಥ ಔಷಧಿಗಳನ್ನು ಇಂತಿಂಥ ಟೈಮಲ್ಲೇ ಹೊಡಿಬೇಕು, ಅದು ಬಂದತ್ತ ಬಿಟ್ಟತ್ತ ಗೊತ್ತಿಲ್ಲ. ಈ ರೀತಿ ಅವೈಜ್ಞಾನಿಕ ಮಾಹಿತಿಯನ್ನು ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಟೆಕ್ನಾಲಜಿ ಭಾಳಷ್ಟು ಮುಂದುವರೆದಿದೆ, ಇವತ್ತಿನ ದಿವಸ ವಾಟ್ಸಪ್ ಇದೆ, ಟೆಲಿಫೋನ್ ಇದೆ ಫ್ರೀಯಾಗಿ. ಈಗ ರೈತರು ಒಂದೇ ಒಂದು ತಮ್ಮ ಹೊಲದ ಫೋಟೋವನ್ನು ಹೊಡೆದ್ಬಿಟ್ಟು ಕಳಿಸಿದರೆ ಇದಕ್ಕೆ ರೋಗ ಬಂದಿದೆಯಾ, ಕೀಟ ಬಂದಿದೆಯಾ, ಯಾವ ಔಷಧಿಯನ್ನು ಹೊಡಿಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ಮುಂದುವರೆದ್ರೆ ಸಾಕು. ಅವರು ನಮ್ಮ ಕಿವಿಕೆಗೆ ಬರಬೇಕಂತ ಏನಿಲ್ಲ, ಕೃಷಿ ಇಲಾಖೆಯಲ್ಲೇ ಬರಬೇಕಂತ ಏನಿಲ್ಲ. ಭಾಳಷ್ಟು ಜನ ವಿಜ್ಞಾನಿಗಳು, ನುರಿತ ವಿಜ್ಞಾನಿಗಳು, ನುರಿತ ಅಧಿಕಾರಿಗಳಿದ್ದಾರೆ. ಅವೆಲ್ಲ ಅಧಿಕಾರಿಗಳಿಂದ ವೈಜ್ಞಾನಿಕ ಮಾಹಿತಿಯನ್ನು ತಿಳ್ಕೊಂಡು ಮುಂದುವರೆದದ್ದಾದರೆ ಖಂಡಿತವಾಗಲೂ ಕೂಡ ಆಗ್ತವೆ. ನಾವು ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕೃಷಿನಲ್ಲಿ ಒಳ್ಳೊಳ್ಳೆ ಕೆಮಿಕಲನ್ನು ಉಪಯೋಗವನ್ನು ಮಾಡ್ತಾ ಇದ್ದೀವಿ, ತಪ್ಪಿಲ್ಲ. ಬಟ್ ಅದನ್ನು ಎಷ್ಟು ಬೇಕೋ ಅಷ್ಟೇ ಉಪಯೋಗವನ್ನು ಮಾಡಬೇಕು. ನಾವು ಒಂದೇ ಮೇಲೆ ಹೇಳಿರ್ತೀವಿ, ಏ ಎರಡೇ ಮೇಲೆ ಹಾಕಿದ್ರೆ ಏನಾಗಲ್ಲ ಸರ್ ಅಂತ ಹೇಳ್ಬಿಟ್ಟು ಎರಡೇ ಮೇಲೆ ಹಾಕ್ಕೊಂಡು ಹೊಡಿತಾರೆ. ಅದು ವಿಷ ನಮ್ಮ ಹಕ್ಕಿನಲ್ಲಿ ಬರುತ್ತೆ, ಅಕ್ಕಿಯಿಂದ ನಮ್ಮ ದೇಹಕ್ಕೆ ಬರುತ್ತೆ, ನಮ್ಮ ದೇಹದಲ್ಲಿ ಹೊಟ್ಟೆ ಉರಿ ಆಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಆಮೇಲೆ ಉರಿ ಇನ್ನು ಬೇರೆ ಬೇರೆ ತರಹದ ಒಂದು ಸಿಂಟಮ್ಗಳನ್ನು ಕಾಣ್ತಾ ಇದೆ. ಈಗ ಪಂಜಾಬಲ್ಲೇ ಆಗಿರ್ತಕ್ಕಂಥದ್ದು ನೋಡಿದರೆ ಹೆಚ್ಚು ಗೊಬ್ಬರವನ್ನು ಉಪಯೋಗ ಮಾಡೋದ್ರಿಂದ ಬ್ಲೂ ಬೇಬಿ ಸಿಂಡ್ರಮ್ಸ್ ಆಗಿದ್ದಾವೆ, ಹೆಚ್ಚಿಗೆ ಇಳುವರಿ ಬರ್ತಾ ಇಲ್ಲ, ಈ ರೀತಿ ಎಲ್ಲ ಆಗ್ತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರದವರು ಕೂಡ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ತಾರೆ. ಯಾರ್ಯಾರು ಭತ್ತ ಬೆಳೀತಾರೋ ಅವ್ರಿಗೆ ಯಾರಿಗೂ ಕೂಡ ನಾವು ಸಪೋರ್ಟಿಂಗ್ ಪ್ರೈಸ್ ಕೊಡೋದಿಲ್ಲ ಅಂತ ಡಿಸೈಡ್ ಆಗ್ಬೋದು. ಈಗ ನಮ್ಮ ಒಂದು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ 30%ಕ್ಕಿಂತ ಹೆಚ್ಚಿನದಾಗಿ ಭತ್ತವನ್ನು ಬೆಳಿಬಾರ್ದು ಅಂತ ಹೇಳ್ತೀವಿ ನಾವು ಕಾನೂನು ಪ್ರಕಾರ. ಬಟ್ ರೈತರು ಏನು ಮಾಡ್ತಾರೆ, 90%ರಷ್ಟು ಬೆಳೆಯನ್ನು ಬೆಳೀತಾ ಇದ್ದಾರೆ. ಈಗ 2 ಸೀಸನ್ ಆಗಿರೋದ್ರಿಂದ 2 ಸೀಸನ್ನು ಬೆಳೀತಾರೆ, ಭತ್ತದ ರೇಟ್ ಕಡಿಮೆ ಆಗಿದೆ. ಬೇರೆ ಒಂದು ಪರ್ಯಾಯ ಬೆಳೆಯನ್ನು ಬೆಳೆದಕ್ಕೆ ರೈತರು ಸಾಕಷ್ಟು ಎಫರ್ಟ್ಸನ್ನು ಮಾಡಬೇಕಾಗಿದೆ. ನೀವು ಭತ್ತ ಆದಮೇಲೆ ಭತ್ತ ಬೆಳೀರಿ ಬೇಡ ಅಂತ ಅನ್ನಲ್ಲ, ಭತ್ತ ಆದಮೇಲೆ ಭತ್ತ ಬೆಳೆದ ನಂತರ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ದೇಂಚ ಮತ್ತು ಪಿಳ್ಳೆ ಪೆಸರನ್ನು ಒಂದು 40-45 ದಿವಸ ಮಾಡಿಬಿಟ್ಟು ಭೂಮಿಗೆ ನೀವು ಸೇರಿಸಿ ಮತ್ತೆ ಭತ್ತವನ್ನು ಬೆಳೆದ್ರೆ ಆಗೋದಿಲ್ಲ. ಮತ್ತೆ ಭತ್ತವನ್ನು ಬೆಳೆದ್ರೆ ತುಂಬ ಒಳ್ಳೆಯದು. ಇವ್ರೇನು ಮಾಡ್ತಾರೆ, ಮಧ್ಯೆ ಗ್ಯಾಪ್ ಕೊಟ್ಬಿಡ್ತಾರೆ, ಯಾವುದು ಬೆಳೆಯಲ್ಲ, ಭತ್ತ ಆದಮೇಲೆ ಭತ್ತ, ಭತ್ತ ಆದಮೇಲೆ ಭತ್ತ, ಭತ್ತ ಆದಮೇಲೆ ಭತ್ತ, ಈ ರೀತಿ ಆಗಿಬಿಟ್ಟು ಏನಾಗಿದೆ ಇಳುವರಿಯಲ್ಲೂ ಕೂಡ. ಎಷ್ಟೋ ಜನ ರೈತರು ಹೇಳ್ತಾರೆ, ಸರ್ ನಮಗೆ 1 ಎಕರೆಗೆ 1 20 ಚೀಲ ಬ್ಯಾಗ್ ಬರುತ್ತೆ ಸರ್ ಅಂತ, ಮ್ಯಾಕ್ಸಿಮಮ್ ಅಂದರೆ 25 ಬ್ಯಾಗ್ ಬರುತ್ತೆ ಸರ್ ಅಂತ. ಇವರೆಲ್ಲ ಲೀಸಿಗೆ ಕೊಟ್ಟಿರ್ತಾರೆ, ಲೀಸಿಗೆ ಕೊಟ್ಟಾಗ 1 ಎಕರೆಗೆ 15 ಚೀಲ ಕೊಡ್ರಿ ಅಂತಾರೆ. ಅದು ಬೇರೆ ಪ್ರೈಸ್ ಬೇರೆ ಬಿದ್ದೋಗಿದೆ ಇವತ್ತಿನ ದಿವಸ. ಎಷ್ಟೋ ಜನ ರೈತರು ಲೀಸಿಗೆ ತಗೊಂಡಿರ್ತಕ್ಕಂಥವ್ರು ನೀವೇನು ಕೊಡೋದೇ ಬೇಡ ಅಂತ ಬಿಟ್ಟೋಗಿರ್ತಕ್ಕಂಥ ಸಂದರ್ಭಗಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಲ್ಯಾಂಡ್ ಓನರ್ಸ್, ರಿಯಲ್ ಲ್ಯಾಂಡ್ ಓನರ್ಸ್ ನಮ್ಮ ಕಿವಿಕೆಗೆ ಬರ್ತಾ ಇದ್ರು ಇವತ್ತಿನ ದಿವಸ, ಸರ್ ನಮಗೆ ಆಂಧ್ರದವ್ರು ತೊಗೊಂಡಿದ್ರು, ಅವ್ರು ಬಿಟ್ಟೋದ್ರು, ಈಗ ಮುಂದೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ವ್ಯವಸಾಯ ಅಂತಕ್ಕಂಥದ್ದು ಇದು 24 ಗಂಟೆ ಕೆಲಸ. ಇದು ಸರ್ಕಾರಿ ಕೆಲಸದಾರ 8 ಅವರು ಅಥವಾ ಪ್ರೈವೇಟ್ ಕೆಲಸದ ಥರ 12 ಅವರು ವರ್ಕ್ ಮಾಡ್ಬೇಕಂತಿಲ್ಲ. ಯಾವ ರೈತರು ತನ್ನ ಹೊಲದಲ್ಲೇ ಇದ್ದುಕೊಂಡು ಹೊಲದಲ್ಲಿರ್ತಕ್ಕಂಥ ಸಾವಯವ ಗೊಬ್ಬರಗಳು, ಸಂಪನ್ಮೂಲಗಳನ್ನು ಉಪಯೋಗವನ್ನು ಮಾಡಿಕೊಂಡು ಮಾಡ್ತಾನೋ ಅಂಥ ರೈತರು ಮಾತ್ರ ಸುಸ್ಥಿರವಾಗಿ ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸುಸ್ಥಿರವಾಗಿ ಕೃಷಿ ಮಾಡ್ಬೇಕಪ್ಪ ಅಂತಂದರೆ ಸಾವಯವ ಗೊಬ್ಬರಗಳನ್ನು, ಕಾಂಪೋಸ್ಟ್ ಗೊಬ್ಬರಗಳನ್ನು, ಎರೆ ಗೊಬ್ಬರಗಳನ್ನು, ಹಸಿರೆಲೆ ಗೊಬ್ಬರಗಳನ್ನು ಕಂಪಲ್ಸರಿಯಾಗಿ ಉಪಯೋಗವನ್ನು ಮಾಡಬೇಕು. ನಮ್ಮ ಒಂದು ಕೃಷಿ ಇಲಾಖೆಯಲ್ಲಿ ಹಸಿರೆಲೆ ಗೊಬ್ಬರಗಳಿಗೆ ಬೇಕಾಗಿರ್ತಕ್ಕಂಥ ದೇಂಚಾಗಿರ್ಬೋದು, ಪಿಳ್ಳೆ ಪೆಸರಾಗಿರ್ಬೋದು ಸಬ್ಸಿಡಿ ರೂಪದಲ್ಲಿ ರೈತರಿಗೆ ಕೊಡ್ತಾರೆ. ರೈತರು ಅದರ ಉಪಯೋಗವನ್ನು ಬೇಸಿಗೆ ಕಾಲದಲ್ಲಿ ಪಡ್ಕೊಂಡು 2ನೇ ಬೆಳೆ ಆದ ನಂತರ, ಕಟಾವು ಆದ ನಂತರ ಹಸಿರೆಲೆ ಗೊಬ್ಬರಗಳನ್ನು ಮಾಡಿ ಅದನ್ನು ಹಾಕಿದರೆ ಬಹಳಷ್ಟು ಜನ ಒಳ್ಳೊಳ್ಳೆ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಸರ್ ಭಾಳ ಚೆನ್ನಾಗಿ ಬಂತು ಸರ್ ಈ ಸರಿ ಭತ್ತ ಹಸಿರೆಲೆ ಗೊಬ್ಬರ ಹಾಕಿದ್ವಿ ನಾವು ಅಂತ. ಅದೇ ರೀತಿ ಹಸಿರೆಲೆ ಗೊಬ್ಬರದ ಜೊತೆಗೆ ಸೀಡ್ ಪ್ರೊಡಕ್ಷನನ್ನು ಕೂಡ ಮಾಡ್ಬೋದು, ಬೀಜ ಉತ್ಪಾದನೆ ಮಾಡೋದು. ಈಗ ಬರೇ ನಾವು ಹಸಿರೆಲೆ ಗೊಬ್ಬರ ಮಾಡ್ತಕ್ಕಂಥ ಮತ್ತು ಬೀಜ ಕೊಡೋದು ಯಾರು ಮುಂದೆ, ಅದ್ರ ಬಗ್ಗೆನೂ ಕೂಡ ರೈತರು ಕಾಳಜಿ ವಹಿಸ್ಬೇಕು. ಯಾರ್ಯಾರು ರೈತರು ಇಚ್ಛೆ ಉಳ್ತಕ್ಕಂಥ ಇಚ್ಛೆ ಇರ್ತಕ್ಕಂಥವ್ರು ಸೀಡ್ ಪ್ರೊಡಕ್ಷನ್ ಬಗ್ಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟರೆ ಅವರಿಗೆ ಹೆಚ್ಚಿನದಾಗಿ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ರೆಡಿ ಇದೀವಿ. ಇನ್ನೊಂದು ಯೂರಿಯಾ ಅಗತ್ಯ ಇದೆ ಅಂತ ಹೇಳಿದ್ರೆ ತಕ್ಕ ಮಟ್ಟಿಗೆ ಇರಬೇಕು ಅಂತ ಹೇಳಿದ್ರೆ ಅಂದ್ರೆ ಅದನ್ನ ಭತ್ತ ಬೆಳೆಗಾರರು ಅದನ್ನ ಹೇಗೆ ಅದನ್ನ ಒದಗಿಸ್ಕೊಡ್ಬೇಕು? ಈಗ ಸಾಮಾನ್ಯವಾಗಿ ಯೂರಿಯಾವನ್ನು ನಾವು ಉಪಯೋಗವನ್ನು ಮಾಡಬೇಕಾದ್ರೆ ಮೂರು ಬಾರಿ ಉಪಯೋಗವನ್ನು ಮಾಡಬೇಕಾಗುತ್ತೆ. ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ 4-5 ವಾರಗಳ ನಂತರ ನಾಟಿ ಮಾಡಿದ ನಂತರ ಮತ್ತೆ 7-8 ವಾರಗಳಾದ ನಂತರ ನಾವು ಯೂರಿಯಾವನ್ನು ಉಪಯೋಗವನ್ನು ಮಾಡಬೇಕಾಗುತ್ತೆ. ಯೂರಿಯಾವನ್ನು ಸಾಮಾನ್ಯವಾಗಿ ನಾವು ಬೇವಿನ ಹಿಂಡಿ ಉಪಯೋಗ ಮಾಡಿಬಿಟ್ಟು ಮಾಡ್ತಾಯಿದ್ವಿ. ಇತ್ತೀಚೆಗೆ ಬರ್ತಕ್ಕಂಥ ಎಲ್ಲ ಗೊಬ್ಬರನು ಕೂಡ ಬೇವಿನ ಲೇಪಿತ ಯೂರಿಯಾ ಅಂತಲೇ ಬರ್ತಾ ಇದೆ. ಅದು ಗೌರ್ಮೆಂಟ್ನವರು ಅದನ್ನು ಕಂಪಲ್ಸರಿ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಫಿಷಿಯನ್ಸಿ ಸಾಮರ್ಥ್ಯ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಹಾಗೆಯೇ ಗೊಬ್ಬರವನ್ನು ಹಾಕೋದ್ರಿಂದ ಬಹಳಷ್ಟು ಯೂರಿಯಾ ಗೊಬ್ಬರ ಪೋಲಾಗುತ್ತೆ. ನೀರು ಜಾಸ್ತಿ ನಿಂತಿರೋದ್ರಿಂದ ನೀರಿನ ಜೊತೆಗೆ ಹರಿದೋಗುತ್ತೆ, ಭೂಮಿ ಕೆಳಗಡೆ ಹೋಗುತ್ತೆ, ಆವಿಯಾಗಿ ಹೋಗುತ್ತೆ. ಆ ದೃಷ್ಟಿಯಿಂದ ಆದಷ್ಟು ವಿಭಜನೆಯನ್ನು ಮಾಡಿ ಅಂದರೆ ಸ್ಪ್ಲಿಟ್ ಮಾಡಿಬಿಟ್ಟು ಗೊಬ್ಬರವನ್ನು ಹಾಕೋದ್ರಿಂದ ಹೆಚ್ಚಿಗೆ ನಾವು ಪಡೆಯಬಹುದಾಗಿದೆ, ಹೆಚ್ಚಿಗೆ ಒಂದು ಸದ್ಬಳಕೆಯನ್ನು ಮಾಡ್ತಕ್ಕಂಥದ್ದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇಫ್ಕೋ ಲಿಮಿಟೆಡ್ ಅವರು ನ್ಯಾನೋ ಯೂರಿಯಾ ಅಂತ ಹೇಳ್ಬಿಟ್ಟು ತಗೊಂಬಂದಿದ್ದಾರೆ. ಒಂದು ನ್ಯಾನೋ ಯೂರಿಯಾ 500 ml ಅವರು 240 ರೂಪಾಯಿಗೆ ಮಾರ್ತಾ ಇದ್ದಾರೆ. ಸೊ ಈ ನ್ಯಾನೋ ಯೂರಿಯಾವನ್ನು ಸಿಂಪರಣೆಗೆ ಮಾತ್ರ ಉಪಯೋಗವನ್ನು ಮಾಡಬೇಕು. ಇದನ್ನು ಭೂಮಿಗೆ ಹಾಕಬಾರ್ದು ಅಥವಾ ಒಂದು ಡ್ರಿಪ್ ಇರಿಗೇಷನ್ ಮುಖಾಂತರ ನಾವು ಹಾಕಬಾರ್ದು ಈ ನ್ಯಾನೋ ಯೂರಿಯಾವನ್ನು. ಆದಷ್ಟು 1 ಲೀಟ್ರ್ಗೆ 2-4 ml ಮಿಕ್ಸ್ ಮಾಡಿಬಿಟ್ಟು ನಾವು 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. 30 ದಿವಸ ಆದ ನಂತರ ಮತ್ತು 45 ದಿವಸ ಆದ ನಂತರ ಸಿಂಪರಣೆಯನ್ನು ಮಾಡಿದ್ದೇ ಆದರೆ ನಾವು ಯೂರಿಯಾವನ್ನು ಆರ್ಡಿನರಿ ಹಾಕ್ತೀವಲ್ಲ ಅದಕ್ಕಿಂತ ಹೆಚ್ಚಿನದಾಗಿ ಫಲಿತಾಂಶ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ಒಂದು ಯೂರಿಯಾ ನ್ಯಾನೋ ಯೂರಿಯಾವನ್ನು ಕೂಡ ಆನ್ಲೈನಲ್ಲಿ ನಾವು ಬುಕ್ ಮಾಡ್ಬೋದು. ಇಂತಹ ಒಂದು ಫೆಸಿಲಿಟಿನು ಕೂಡ ಇಫ್ಕೋ ಲಿಮಿಟೆಡ್ನವರು ಮಾಡಿದ್ದಾರೆ. ಸರ್ಕಾರದವರು ಕೂಡ ಈ ಒಂದು ನ್ಯಾನೋ ಯೂರಿಯಾವನ್ನು ಅನುಮೋದಿಸಿರೋದ್ರಿಂದ ಹೆಚ್ಚಿನದಾಗಿ ರೈತರು ಇಂತಹ ಒಂದು ಗೊಬ್ಬರಗಳನ್ನು ಉಪಯೋಗವನ್ನು ಮಾಡಿಕೊಂಡು ಖರ್ಚು ಕಡಿಮೆ ಮಾಡಿಕೊಂಡು ಇಳುವರಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರೆ ರೈತರು ಭತ್ತ ಬೆಳೆಗಾರರಾಗಲಿ ಯಾವುದೇ ಬೆಳೆಗಾರರಾಗಲಿ ಹೌದು ಮಣ್ಣು ಪರೀಕ್ಷೆಯ ಮೇಲೆ ಗೊಬ್ಬರ ಬಳಕೆಯನ್ನು ಮಾಡಬೇಕು. ಹೌದು, ಈ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಮ್ಮ ರೈತರಿಗೆ. ಈಗ ಸಾಮಾನ್ಯವಾಗಿ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸೋದಿಲ್ಲ. ಮಣ್ಣು ಪರೀಕ್ಷೆಯನ್ನು ಯಾವಾಗ ಬರ್ತಾರಂತಂದ್ರೆ ಒಂದು ಸಬ್ಸಿಡಿ ಬೇಕು, ಒಂದು ಲೋನ್ ಬೇಕು, ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಸರ್ ಮಣ್ಣಿನ ಒಂದು ಆರೋಗ್ಯದ ಚೀಟಿ ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಅದರ್ವೈಸು ಒಂದು ಸ್ವಂತ ನನ್ನ ಮಣ್ಣಿನ ಆರೋಗ್ಯ ಹೆಂಗೆ ಚೆನ್ನಾಗಿದೆ, ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ಬೇರೆ ಕಡೆ ಹೋಗಿ ತೋರಿಸ್ಕೊಂತೀವಿ. ಬಟ್ ಇವ್ರೇನು ಮಾಡ್ತಾರೆ, ಏನಾದರೂ ಸಬ್ಸಿಡಿ ಬೇಕಾದಾಗ ಇಂಥ ಸಂದರ್ಭದಲ್ಲಿ ಬರ್ತಾರೆ. ಭಾಳಷ್ಟು ಜನ ಮ್ಯಾಕ್ಸಿಮಮ್ ಅಂದರೆ 5% ರೈತರು ನಮ್ಮ ಹತ್ರ ಬರ್ಬೋದು, ಸರ್ ನಮ್ಮ ಮಣ್ಣು ಆರೋಗ್ಯ ಆಗಿದೆ ಅಂತ ಹೇಳ್ಬಿಟ್ಟು ಆಸಕ್ತಿಯಿಂದ ಬರ್ಬೋದು. ಅಂಥ ರೈತರಿಗೆ ನಾವೇನು ಹೇಳ್ತೀವಿ, ಆಸಕ್ತಿ ಇರಲಿ ಅಥವಾ ಆಸಕ್ತಿ ಇರಲಿ, ಏನು ಹೇಳ್ತೀವಿ ಅಂತಂದರೆ ಖರ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ಮಣ್ಣಿನಲ್ಲಿ ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟಾಷ್ ಎಷ್ಟಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿ ತಿಳಿತೀವಿ. ಈಗ ಮಣ್ಣಿನಲ್ಲಿ ಸಾರಜನಕ ಜಾಸ್ತಿ ಇದೆ ಅಂತಂದರೆ ಸಾರಜನಕವನ್ನು ಹೆಚ್ಚಿಗೆ ಯಾಕೆ ಹಾಕಬೇಕು, ಶಿಫಾರಸು ಎಷ್ಟು ಮಾಡಿರ್ತೀವೋ ಅಷ್ಟೇ ಹಾಕಬೇಕು ಅಂತಕ್ಕಂಥದ್ದನ್ನ ರೆಕಮೆಂಡೇಷನನ್ನು ಮಾಡಿರ್ತೀವಿ. ಈಗ ಸಾಮಾನ್ಯವಾಗಿ ಸಾರಜನಕ ಆಗಲಿ, ರಂಜಕ ಆಗಲಿ, ಪೊಟಾಷ್ ಆಗಲಿ ಹೆಚ್ಚಿಗೆ ಇತ್ತಪ್ಪ ಅಂತಂದರೆ ನಾವು 1 ಬ್ಯಾಗ್ ಯೂರಿಯಾವನ್ನು ಕಡಿಮೆ ಮಾಡಪ್ಪ, 1 ಬ್ಯಾಗ್ DAP ಕಡಿಮೆ ಮಾಡಪ್ಪ, 1 ಬ್ಯಾಗು ಪೊಟಾಷನ್ನು ಕಡಿಮೆ ಮಾಡಪ್ಪ ಅಂತ ಹೇಳ್ತೀವಿ. ಕಡಿಮೆ ಇತ್ತಂದರೆ 1 ಬ್ಯಾಗ್ ಯೂರಿಯಾವನ್ನು ಜಾಸ್ತಿ ಮಾಡಪ್ಪ ಅಂತ ಈ ರೀತಿ ನಾವು ಶಿಫಾರಸನ್ನು ಮಾಡ್ತೀವಿ. ಸೊ ಈ ರೀತಿ 1 ಎಕರೆಗೆ ನಮಗೆ 1 ಬ್ಯಾಗ್ ಯೂರಿಯಾ 1 ಬ್ಯಾಗ್ DAP ಉಳಿತಂತಂದರೆ ಸುಮಾರು 2,000 ರೂಪಾಯಿ ಕಡಿಮೆ ಆಗ್ತದೆ ನಮಗೆ. ಈ 1 ಎಕರೆಗೆ 2,000 ರೂಪಾಯಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ರೈತರು ಭಾಳ ದೊಡ್ಡ ರೈತರು, 50 ಎಕರೆ 100 ಎಕರೆ ಇರ್ತಕ್ಕಂಥವ್ರು. ಈಗ 50 ಎಕರೆ ಅಂತಂದರೆ 50 ಬ್ಯಾಗ್ ಯೂರಿಯಾ ಉಳಿತು ಅಂತಂದರೆ ಅವರಿಗೆ 50,000 ಉಳಿದಂಗೆ ಇವತ್ತಿನ ದಿವಸ, 25,000 ರೂಪಾಯಿ ಉಳಿದಂಗೆ. ಅದೇ ರೀತಿ DAP ಕೂಡ 1 ಬ್ಯಾಗ್ DAP ಉಳಿತು ಅಂತಂದರೆ ಆಲ್ಮೋಸ್ಟ್ ಅವರಿಗೆ 25-30,000 ರೂಪಾಯಿ ಉಳಿದಂಗೆ. ಈ ಥರ ಸಣ್ಣ ಸಣ್ಣ ಒಂದು ಮಾಹಿತಿಯನ್ನು ತಿಳ್ಕೊಂಡು ವೈಜ್ಞಾನಿಕ ಮಾಹಿತಿಯನ್ನು ಅಳವಡಿಸಿಕೊಂಡು ಮಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ಅವರು ಏನು ಖರ್ಚು ಮಾಡ್ತಾ ಇದ್ರಲ್ಲ, 1 ಎಕರೆಗೆ 35-40,000 ಖರ್ಚು ಮಾಡ್ತಾರೆ ಒಬ್ಬ ರೈತರು. ಇಂಥ ಖರ್ಚನ್ನು ಕಡಿಮೆ ಮಾಡಿದ್ರೆ ನಿಮ್ಮ ಆದಾಯ ಜಾಸ್ತಿ ಆಗುತ್ತೆ ಹೊರತು ಖರ್ಚನ್ನು ಜಾಸ್ತಿ ಮಾಡಿಬಿಟ್ಟು ನಮಗೆ ಆದಾಯ ಮಾಡಿರಿ ಅಂತಂದರೆ ಆಗೋದಿಲ್ಲ. ಈಗ ಸಾಮಾನ್ಯ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಡಬ್ಲಿಂಗ್ ಫಾರ್ಮರ್ ಇನ್ಕಮ್, ಆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತಕ್ಕಂಥದ್ದನ್ನ 3-4 ವರ್ಷದಿಂದ ಹೇಳ್ಕೊಂಬರ್ತಾಯಿದ್ದಾರೆ. ಹೇಳ್ಕೊಂಬರ್ತಾಯಿದ್ರೆ ರೈತರು ಡಬಲ್ ಆಗಬೇಕಪ್ಪ ಅಂದರೆ ಅವ್ರ ಖರ್ಚು ಕಡಿಮೆ ಆಗಬೇಕು. ಯಾವುದೇ ಒಬ್ಬರು ರೈತರು ನನ್ನ ಇನ್ಕಮ್ ಜಾಸ್ತಿ ಆಗಬೇಕು ಅಂದರೆ ಖರ್ಚು ಕಡಿಮೆ ಮಾಡಬೇಕು. ಈಗ ನಾವು ಖರ್ಚು ಕಡಿಮೆ ಮಾಡಬೇಕಪ್ಪ ಅಂತಂದರೆ ಕಡಿಮೆ ಖರ್ಚಿನಲ್ಲಿ ದೊರೀತಕ್ಕಂಥ ಈಗ ಜೈವಿಕ ಗೊಬ್ಬರಗಳಾಗಿದ್ದಾವೆ, ರೈಜೋಬಿಯಂ ಇರ್ಬೋದು, ಸೂಡೋಮನಸ್ ಇರ್ಬೋದು, PSP ಅಂತ ಕರಿತೀವಿ. ಇಂತಹ ಒಂದು ಗೊಬ್ಬರಗಳನ್ನು ನಾವು ಉಪಯೋಗವನ್ನು ಮಾಡಿದ್ರೆ ಖಂಡಿತವಾಗಲೂ ಕೂಡ ನಾವು ಗೊಬ್ಬರದ ಒಂದು ಬಳಕೆಯಲ್ಲಿ ಒಂದು ಬ್ಯಾಗನ್ನು ನಾವು ಕಡಿಮೆ ಮಾಡ್ಬೋದು. ಇವೆಲ್ಲ ಜೈವಿಕ ಗೊಬ್ಬರಗಳು ಇದಾವಲ್ಲ, ಅಜೋಸ್ಪೈರ್ಲಮ್ಮು ಮತ್ತು ಪಿ ಎಸ್ ಪಿ ಇವಿದೆಲ್ಲ, ಕೇವಲ 40-50 ರೂಪಾಯಿಗೆ ಸಬ್ಸಿಡಿ ರೂಪದಲ್ಲಿ ಕೃಷಿ ಇಲಾಖೆಯಲ್ಲಿ ಸಿಗ್ತವೆ. ಇವನ್ನ ತೆಗೆದುಕೊಂಡು ಬಂದ್ಬಿಟ್ಟು ನಾವು ಬೀಜಲೇಪನವನ್ನು ಮಾಡ್ತಕ್ಕಂಥದ್ದು, ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು, ಅಕಸ್ಮಾತ್ ಏನಾದರೂ ಬೀಜೋಪಚಾರ ಮಾಡೋಕ್ಕಾಗಲಿಲ್ಲ ಅಂದರೆ ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ಎರೆ ಗೊಬ್ಬರ ಆಗಿರ್ಬೋದು ಅಥವಾ ಒಂದು ಎಂಡೆ ಗೊಬ್ಬರ ಆಗಿರ್ಬೋದು, ಅದ್ರ ಜೊತೆನೂ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಭೂಮಿಯಲ್ಲಿರ್ತಕ್ಕಂಥ ಕೂಳೆಗಳು ಅವೆಲ್ಲ ಸರಿಯಾಗಿ ಡಿಕಂಪೋಸ್ ಆಗಿಬಿಟ್ಟು ಪೋಷಕಾಂಶಗಳು ರಿಲೀಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವು ಕೇವಲ 30 ರೂಪಾಯಿಗೆ ನಾವು 250-300 ರೂಪಾಯಿ ನಾವು ಯೂರಿಯಾ ಬ್ಯಾಗನ್ನು ಉಳಿಸ್ತೀವಿ ಅಂತಂದರೆ ರೈತರು ಇದನ್ನು ಯಾಕೆ ಅಳವಡಿಸ್ಕೊಳ್ತಿಲ್ಲ, ರೈತರಿಗೆ ಇದು ಮಾಹಿತಿ ಗೊತ್ತಿದೆಯಾ ಅಥವಾ ಇಲ್ವೋ? ಅನೇಕ ಬಾರಿ ನಾವು ಹೇಳ್ತಿರ್ತೀವಿ, ಫ್ರೀಯಾಗಿ ಕೊಡ್ತಾ ಇರ್ತೀವಿ ಡೆಮೋಗಳಲ್ಲಿ ಮತ್ತು ಇನ್ನೊಂದು ಬೇರೆ ಬೇರೆ ಕ್ಷೇತ್ರ ಪರಿಶೀಲನೆಯಲ್ಲಿ ರೈತರಿಗೆ ಫ್ರೀಯಾಗಿ ಕೊಡ್ತಾ ಇರ್ತೀವಿ. ರೈತರು ತಗೊಂಡು ಹೋಗ್ತಾರೆ, 10-20 ನಿಮಿಷ ಬೀಜೋಪಚಾರವನ್ನು ಮಾಡೋದು ಬಿಟ್ಬಿಡ್ತಾರೆ. ಈಗ ಮಳೆ ಬಂದ್ಬಿಡುತ್ತೆ, ಮಾಯಿಶ್ಚರ್ ಎಲ್ಲೋಗುತ್ತೋ ಅನ್ನೋ ನೋಡ್ಕೊಳೋದು ಹಾಕ್ಬಿಡ್ತಾರೆ. ಸೊ ಈ ಥರ ಆಗೋದ್ರಿಂದ ಖರ್ಚು ಜಾಸ್ತಿ ಆಗ್ತದೆ ಅವ್ರಿಗೆ, ಆಮೇಲೆ ಅವರಿಗೆ ಇನ್ಕಮ್ ಜಾಸ್ತಿ ಆಗೋದಿಲ್ಲ. ಇಂತಹ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳನ್ನು ರೈತರು ತಿಳ್ಕೊಂಡು ಮುಂದುವರೆದಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ಮಾಡ್ಬೋದು. ನಮ್ಮ ಲಘು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಒಂದಿಷ್ಟು ಹೇಳಿ. ಈಗ ಸಾಮಾನ್ಯವಾಗಿ ನಾವು ಲಘು ಪೋಷಕಾಂಶಗಳಂದ್ರೆ ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಜಿಂಕ್. ಸಾಮಾನ್ಯವಾಗಿ ಜಿಂಕ್ ಸಲ್ಫೇಟ್ ಅನ್ನ 5 ಕೆಜಿ ಅಥವಾ 10 ಕೆಜಿ ಬ್ಯಾಗು ಸಿಕ್ಕೇ ಸಿಗುತ್ತೆ. ಈಗ ರೈತರು ಏನ್ ಮಾಡ್ತಾರೆ, ಬಹಳಷ್ಟು ಜನ ರೈತರು ಡೈರೆಕ್ಟಾಗೆ ಜಿಂಕ್ ಸಲ್ಫೇಟ್ ಅನ್ನ ಭೂಮಿಗೆ ಹಾಕ್ತಾ ಇದ್ದಾರೆ. ಡೈರೆಕ್ಟಾಗೆ ದಯವಿಟ್ಟು ಹಾಕ್ಬೇಡ್ರಿ, ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ಎರೆ ಗೊಬ್ಬರ ಆಗಿರ್ಬೋದು, ಸಗಣಿ ಗೊಬ್ಬರ ಆಗಿರ್ಬೋದು, ಉದುರುದಿರತಕ್ಕಂಥ ಸಗಣಿ ಗೊಬ್ಬರ ಆಗಿರ್ಬೋದು, ಇಂತಹ ಒಂದು ಸಗಣಿ ಗೊಬ್ಬರವನ್ನು ಜೊತೆಗೆ ನಾವು ಜಿಂಕ್ ಸಲ್ಫೇಟು ಅಥವಾ ಐರನ್ ಸಲ್ಫೇಟು ಅಥವಾ ಬೋರ್ಯಾಕ್ಸನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ದಿವಸ 24 ತಾಸು ಅಥವಾ 12-24 ತಾಸು ನೆರಳಲ್ಲಿ ಒಣಗಿಸ್ಬಿಟ್ಟು ಉಪಯೋಗವನ್ನು ಮಾಡಿದ್ದೆ ಖಂಡಿತವಾಗಲೂ ಕೂಡ ಲಘು ಪೋಷಕಾಂಶಗಳ ಒಂದು ಸದ್ಬಳಕೆ ಜಾಸ್ತಿ ಆಗ್ತಕ್ಕಂಥದ್ದು ಸದ್ಯ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ EDTA ಫಾರಂ ಅಂತ ಕಾಂಪ್ಲೆಕ್ಸ್ ಫಾರಮಲ್ಲಿ ಜಿಂಕ್ ಸಿಗ್ತಾ ಇದೆ, ಐರನ್ ಸಿಗ್ತಾ ಇದೆ, ಬೋರನ್ ಸಿಗ್ತಾ ಇದೆ. ಈ ಥರ EDTA ಫಾರಮಲ್ಲಿರ್ತಕ್ಕಂಥದ್ದನ್ನ ನಾವು ಸಾವಯವ ಗೊಬ್ಬರಗಳ ಜೊತೆಗೆ ಮಿಕ್ಸ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ, ಡೈರೆಕ್ಟಾಗಿ ಉಪಯೋಗವನ್ನು ಮಾಡ್ಕೊಳ್ಬೋದು. ಅದರ ಒಂದು ಖರ್ಚು ಕೂಡ ಸಾಮಾನ್ಯ ಜಿಂಕ್ ಸಲ್ಫೇಟ್ಗಿಂತ ಡಬಲ್ ಇರ್ತದೆ. ಸೊ ರೈತರು ಅಂಥವನ್ನು ಕೂಡ ತೆಗೆದುಕೊಂಡು ಭೂಮಿಗೆ ಹಾಕಿದರೆ ಇನ್ನೂ ಒಳ್ಳೆಯದು. ಬಟ್ ಖರ್ಚು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಎರೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಆರ್ಡಿನರಿ ಜಿಂಕ್ ಸಲ್ಫೇಟನ್ನೇ ಮಿಕ್ಸ್ ಮಾಡಿ ಉಪಯೋಗ ಮಾಡಿದ್ರೆ ಖರ್ಚು ಕಡಿಮೆ ಆಗುತ್ತಪ್ಪ ಅಂತ ಹೇಳ್ತೀವಿ. ಬಟ್ ರೈತರಿಗೆ ಒಂದು ಸ್ವಲ್ಪ ಸಮಾಧಾನ ಬೇಕಾಗುತ್ತೆ. ಇಲ್ಲಿ ರೈತರು ಏ ಅದನ್ನೆಲ್ಲ ಎಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನೆಲ್ಲ ಎಲ್ಲಿ ಹಚ್ಕೊಂಡು ಮಾಡ್ತೀಯಪ್ಪ, ಸುಮ್ಮನೆ DAP ಯೂರಿಯಾ ಜೊತೆಗೆ ಮಿಕ್ಸ್ ಆಗಿ ಒಳದ್ಬಿಡಪ್ಪ ಅಂತ ಹೇಳಿ ಭಾಳಷ್ಟು ಜನ ರೈತರು ಹೇಳ್ತಾರೆ, ಜಿಂಕ್ ಸಲ್ಫೇಟನ್ನು ಸರ್ DAP ಜೊತೆ ಮಿಕ್ಸ್ ಮಾಡಿ ಹಾಕ್ಲಾ ಅಂತ ಕೇಳ್ತಾರೆ. DAP ಜೊತೆ ಮಿಕ್ಸ್ ಮಾಡಿ ಹಾಕಿದರೆ ಜಿಂಕ್ ಫಾಸ್ಫೇಟ್ ಆಗುತ್ತೆ, ಫಾಸ್ಫೇಟ್ ಆದಾಗ ಅದು ಏನಾಗುತ್ತೆ, ಕಲ್ಲಿನಂತೆ ಆಗುತ್ತೆ. ಕಲ್ಲಿನಂತೆ ಆದಾಗ ಅದು ಬಿಡುಗಡೆ ಆಗೋದಿಲ್ಲ, ಕೆಲಸ ಮಾಡೋದಿಲ್ಲ. ಇಂತಹ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ರೈತರು ತಿಳ್ಕೊಂಡು ಮಾಡಿಕೊಂಡಿದ್ದಾದರೆ ಖಂಡಿತವಾಗ್ಲೂ ಕೂಡ ಅನುಕೂಲ ಆಗುತ್ತೆ. ಒಳ್ಳೆಯದು ಸರ್. ನಿಮ್ಮ ಸಲಹೆ ಮಾರ್ಗದರ್ಶನ ನಮ್ಮ ರೈತರಿಗೆ ಬೇಕು ಅನ್ನೋದಾದರೆ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತರಿಗೆ ಬೇಕಾಗ್ತದೆ. ಹಾಗಾಗಿ ನಮ್ಮ ಈ ಸಂದರ್ಶನದಲ್ಲಿ ಕೇಳ್ತಕ್ಕಂಥ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕಿಸಬೇಕು ಅನ್ನೋದಾದರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿ. ಈಗ ನಮ್ಮ ಕೃಷಿಗೆ ಸಂಬಂಧಪಟ್ಟಿರತಕ್ಕಂಥ ಯಾವುದೇ ಒಂದು ವೈಜ್ಞಾನಿಕ ಮಾಹಿತಿ ಇರಲಿ, ಅದು ಕೀಟಕ್ಕೆ ಸಂಬಂಧಪಟ್ಟಿರ್ಬೋದು, ರೋಗಕ್ಕೆ ಸಂಬಂಧಪಟ್ಟಿರ್ಬೋದು, ಮಣ್ಣಿಗೆ ಸಂಬಂಧಪಟ್ಟಿರ್ಬೋದು, ಬೆಳೆಗಳಿಗೆ ಸಂಬಂಧಪಟ್ಟಿರ್ಬೋದು, ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಿರ್ಬೋದು, ಯಾವುದೇ ಒಂದು ಮಾಹಿತಿ ಇದ್ದರೂ ಕೂಡ ನಮ್ಮ ಒಂದು ಮೊಬೈಲ್ ನಂಬರ್ಗೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ವೆಬ್ಸೈಟನ್ನು ತೆಗೆದು ನೋಡಿದಾಗ ನಮ್ಮ ಮೊಬೈಲ್ ನಂಬರ್ಗಳು ಸಿಗ್ತವೆ. ನಾನು KVK ಇಟ್ಟಿರೋದ್ರಿಂದ ನನ್ನ ಒಂದು ಮೊಬೈಲ್ ನಂಬರ್ಗೆ ಮಾಡಿದರೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ವಿಜ್ಞಾನಿಗಳ ಒಂದು ಮಾಹಿತಿ, ವಿಜ್ಞಾನಿಗಳ ಒಂದು ಮೊಬೈಲ್ ನಂಬರನ್ನು ನಿಮಗೆ ನಾನು ಶೇರ್ ಮಾಡ್ತೇನೆ. ಅದನ್ನು ಉಪಯೋಗವನ್ನು ಮಾಡಿಕೊಂಡು ನೀವು ವಾಟ್ಸಪ್ ಮುಖಾಂತರ ಆಗಲಿ ಅಥವಾ ದೂರವಾಣಿ ಮುಖಾಂತರ ಆಗಲಿ ನೀವು ವೈಜ್ಞಾನಿಕ ಮಾಹಿತಿಯನ್ನು ತೆಗೆದುಕೊಂಡು ವೈಜ್ಞಾನಿಕ ಪದ್ಧತಿಯಲ್ಲೇ ನೀವು ಕೃಷಿಯನ್ನು ಮಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ತಮ್ಮ ಒಂದು ಕೃಷಿಯಲ್ಲಿ ಹೆಚ್ಚಿನ ಒಂದು ಸಮಾಧಾನಕರ, ಹೆಚ್ಚಿನ ಒಂದು ಲಾಭ ಬಂದೇ ಬರುತ್ತೆ ಅಂತಕ್ಕಂಥದ್ದು. ನಮ್ಮ ಒಂದು ಮೊಬೈಲ್ ನಂಬರು 9480-247745 ಆದರೂ ಮಾಡ್ಬೋದು, 9480-696316. ಇವೆರಡು ನಂಬರ್ಗೂ ಕೂಡ ತಾವು ವಾಟ್ಸಪ್ ಆಗಲಿ ಅಥವಾ ದೂರವಾಣಿ ಸಂಖ್ಯೆ ಮುಖಾಂತರ ನೀವು ಕರೆಯನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ರೋಗದ ಬಗ್ಗೆ, ಕೀಟದ ಬಗ್ಗೆ, ಮತ್ತು ಈವನ್ ಇನ್ಕ್ಲೂಡಿಂಗ್ ವೆಟರ್ನರಿ ಬಗ್ಗೆನೂ ಕೂಡ ನಮ್ಮಲ್ಲಿ ಸೈಂಟಿಸ್ಟ್ ಇದ್ದಾರೆ. ಎಷ್ಟೋ ಜನ ರೈತರು ಸುಮ್ಮನೆ ವೆಟರ್ನರಿ ಇನ್ಸ್ಪೆಕ್ಟರ್ ಮುಖಾಂತರ ಮಾಡ್ತಾ ಇರ್ತಾರೆ, ಅವರು ಕೂಡ ವೆಟರ್ನರಿ ಇನ್ಸ್ಪೆಕ್ಟರ್ ನಮ್ಮ ವಿಜ್ಞಾನಿಗಳನ್ನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಔಷಧಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ನನ್ನ ಒಂದು ಕಿವಿ ಮಾತು ಇಷ್ಟೇ, ಪ್ರತಿಯೊಬ್ಬ ರೈತರು ಕೂಡ ಇವತ್ತಿನ ದಿವಸ ನಮ್ಮಲ್ಲಿರ್ತಕ್ಕಂಥ ಟೆಕ್ನಾಲಜಿಯನ್ನು, ವಾಟ್ಸಪ್ ಇರ್ಬೋದು, ದೂರವಾಣಿ ಇರ್ಬೋದು, ಇಂಥದನ್ನ ಉಪಯೋಗವನ್ನು ಮಾಡಿಕೊಂಡು ವಿಡಿಯೋ ಮುಖಾಂತರ ಆಗಲಿ, ನಿಮ್ಮ ಹೊಲವನ್ನು ವಿಡಿಯೋ ಮುಖಾಂತರನೇ ನಮಗೆ ತೋರಿಸ್ಬೋದು. ವಿಡಿಯೋ ಮಾಡಿ ನಮಗೆ ಕಳಿಸಿದ್ರು ಕೂಡ ನಿಮ್ಮ ಹೊಲಕ್ಕೆ ಏನಾಗಿದೆ, ಭೂಮಿಗೆ ಏನಾಗಿದೆ, ದನಕರುಗಳಿಗೆ ಏನಾಗಿದೆ ಅಂತಕ್ಕಂಥದ್ದನ್ನ ನಿಮಗೆ ನೇರವಾಗಿ ತಿಳಿಸ್ತೀವಿ ನಾವು. ಸಲಹೆ ಸೂಚನೆಗಳನ್ನು ಮಾಹಿತಿಯನ್ನು ಕೊಟ್ಬಿಟ್ಟು ಇನ್ನೂ ಹೆಚ್ಚಿನದಾಗಿ ತಮ್ಮ ಒಂದು ಸೇವೆಗೆ ನಾವು ಸದಾ ಸಿದ್ಧರಾಗಿರ್ತೀವಿ. ಪ್ರತಿಯೊಬ್ಬರು ಕೂಡ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆಗೆ ಭೇಟಿಯನ್ನು ಕೊಡಬೇಕು, ವಿಜ್ಞಾನಿಗಳ ಸಂಪರ್ಕವನ್ನು ಮಾಡಬೇಕು, ವೈಜ್ಞಾನಿಕ ಮಾಹಿತಿಯನ್ನು ತೆಗೆದುಕೊಂಡು ಮುಂದುವರಿಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ರೈತರಿಗೆ ನಾನು ಮನವಿಯನ್ನು ಮಾಡಿಕೊಳ್ತೀನಿ. ಇನ್ನೊಂದು ಏನಾಗಿದೆ ಅಂತಂದರೆ, ಭಾಳಷ್ಟು ಜನ ಇಂಜಿನಿಯರ್ಸ್ ಈ ಕೋವಿಡ್ ಪೀರಿಯಡಲ್ಲಿ ಭಾಳಷ್ಟು ಜನ ಬಿಟ್ಟು ಹಳ್ಳಿಗಳಿಗೆ ಬಂದಿದ್ದಾರೆ, ಕೃಷಿಗೆ ಬರ್ತಾ ಇದ್ದಾರೆ. ಸೊ ಅವರು ಕೂಡ ಬಹಳಷ್ಟು ಜನ ಕರೆ ಮಾಡ್ತಾರೆ, ತಮ್ಮ ಹೊಲಕ್ಕೆ ಕರ್ಕೊಂಡೋಗ್ತಾರೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ವಿವರಣೆಯನ್ನು ತೆಗೆದುಕೊಂಡು ಭಾಳಷ್ಟು ಜನ ವೈಜ್ಞಾನಿಕ ಬದ್ಧತೆಯಲ್ಲಿ ಮಾಡಿ ಕೂಡ ಸಕ್ಸಸ್ ಆಗಿದ್ದಾರೆ. ನಾವು ಕೃಷಿಯಲ್ಲೇ ಇರೋದ್ರಿಂದ ರೈತರು ಭಾಳ ವರ್ಷಗಳಿಂದ ಇನ್ನೂ ಸ್ವಲ್ಪ ವೈಜ್ಞಾನಿಕವಾಗಿ ಮಾಹಿತಿಯನ್ನು ತಿಳ್ಕೊಂಡು ಮಾಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ನಿಮ್ಮ ಆದಾಯ ದ್ವಿಗುಣ ತ್ರಿಗುಣ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸದಾ ಸಂಪರ್ಕವನ್ನು ಇಟ್ಕೊಳ್ಳಿ, ಕೃಷಿ ಇಲಾಖೆಯೊಂದಿಗೆ ಒಂದು ಸಂಬಂಧವನ್ನು ಇಟ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ರೈತರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ. ಕೇಳಿದ್ರಲ್ಲ ರೈತ ಬಾಂಧವರೇ, KVK ಇದು ನಿಮ್ಮದು, ಕೃಷಿ ವಿಜ್ಞಾನ ಕೇಂದ್ರ, ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು, ಕೃಷಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಇಲ್ಲಿ ಅವರೆಲ್ಲರೂ ನಿಮ್ಮ ಸ್ವತ್ತು. ನಾವು ಮನುಷ್ಯನಿಗೆ ಕಾಯಿಲೆಗಳು ಬಂದರೆ ವೈದ್ಯರ ಬಳಿಗೆ ಓಡೋಗ್ತೀವಿ, ಹಾಗೆ ಭೂಮಿಗೆ ಏನು ಬೇಕು ಬೇಡ, ಆ ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳ ನಿರ್ವಹಣೆ ಬಗ್ಗೆ ತಜ್ಞರನ್ನ ಸಂಪರ್ಕಿಸಿ ಸೂಕ್ತ ಔಷಧೋಪಚಾರ, ಗೊಬ್ಬರಗಳ ಬಳಕೆ ಇವುಗಳನ್ನು ಮಾಡಿದರೆ ಖಂಡಿತವಾಗ್ಲೂ ಸಹಿತ ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ಬೆಳೆಯೋದ್ರ ಜೊತೆಗೆ ಹಣಕಾಸನ್ನು ಸಹಿತ ಉಳಿತಾಯ ಮಾಡಬಹುದು. ಈ ಮೂಲಕ ರೈತರು ಸಾಲ ಸೋಲ ಮಾಡಿ ಆ ಸುಳಿಯಲ್ಲಿ ಸಿಲುಕೋದನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನೆಲ್ಲ ರೈತರು ಅರ್ಥ ಮಾಡಿಕೊಳ್ಬೇಕು. ನಮ್ಮ KVK ಹಿರಿಯ ವಿಜ್ಞಾನಿಗಳಾಗಿರ್ತಕ್ಕಂಥ ಮತ್ತು ಮುಖ್ಯಸ್ಥರು ICAR ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂತಹ ಡಾಕ್ಟರ್ MV ರವಿ ಸರ್ ಅವರನ್ನ ನೀವು ಸಂಪರ್ಕಿಸಬಹುದು. ಮತ್ತೊಮ್ಮೆ ಅವರ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತಾ ಇದ್ದೀನಿ, 9484247745. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಒಂದು ಮೆಸೇಜನ್ನು ಹಾಕಿದ್ರು ಸಹಿತ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಅವರು ನಿಮ್ಮ ಸೇವೆಗಾಗಿನೇ ಸದಾ ಸಿದ್ಧರಾಗಿರ್ತಾರೆ ಅನ್ನುವಂಥ ಮಾತನ್ನು ಸಹಿತ ಹೇಳ್ತಾರೆ. ಒಳ್ಳೆಯದು ಸರ್, ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ಭಾಗವಹಿಸಿ ಭತ್ತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೇಳ್ತಾ ಹೇಳ್ತಾ ರೈತರು ಏನೆಲ್ಲ ವಿಷಯಗಳ ಬಗ್ಗೆ ಜಾಗೃತರಾಗಬೇಕಾಗಿದೆ, ವೈಜ್ಞಾನಿಕ ಕೃಷಿ ಪದ್ಧತಿಗೆ ಒಳಗಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು. ತುಂಬ ಧನ್ಯವಾದಗಳು. ಜೈ ಕಿಸಾನ್. ಇದುವರೆಗೆ ಭತ್ತದ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ MV ರವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ KPME ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ಮೆಣಸಿನಕಾಯಿ ಬೆಳೆಯಲ್ಲಿ ನೆಟೆ ರೋಗ ಅಥವಾ ತರಗು ರೋಗದ ಬಾಧೆ ಕಂಡು ಬಂದಾಗ ಮಣ್ಣಿನ ಸಂರಕ್ಷಣೆ ಮಾಡುವುದು ಅವಶ್ಯಕ. ಮಣ್ಣಿಗೆ ಟ್ರೈಕೋಡರ್ಮ ಜೈವಿಕ ಶಿಲೀಂದ್ರನಾಶಕವನ್ನ ಕೊಟ್ಟಿಗೆ ಗೊಬ್ಬರದ ಜೊತೆ ಬೆರೆಸುವುದು ಒಂದು ಪದ್ಧತಿ. ಎರಡನೇ ಪದ್ಧತಿ ಏನಂದ್ರೆ, ನಾಟಿ ಮಾಡಿದ 30 ದಿನಗಳಲ್ಲಿ ಬೇವಿನ ಹಿಂಡಿ ಅಥವಾ ಬೇವಿನ ಬೀಜದ ಪುಡಿಯನ್ನ ಮಣ್ಣಿಗೆ ಸೇರಿಸುವುದು ಅವಶ್ಯಕ. ಮೂರನೇದು ಶಿಲೀಂದ್ರನಾಶಕಗಳಾದ ಕಾರ್ಬಂಡೈಜಿಮ್ ಇರ್ಬೋದು ಅಥವಾ ಕಾರ್ಬಂಡೈಜಿಮ್ ಪ್ಲಸ್ ಮ್ಯಾಂಕೋಜಿಬ್ ಅಂತ ಒಂದು ಶಿಲೀಂದ್ರನಾಶಕವನ್ನ 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನ ಸೊರಗು ರೋಗ ಪೀಡಿತ ಗಿಡದ ಬುಡಗಳಿಗೆ ಮಾತ್ರ ಸುರಿಯಬೇಕಾಗ್ತದೆ. ಇದನ್ನು ಸಿಂಪಡಿಸುವ ಅವಶ್ಯಕತೆ ಇರುವುದಿಲ್ಲ, ಕಾರಣ ಇದು ಬುಡ ಕೊಳೆ ರೋಗ ಅಥವಾ ಸೊರಗು ರೋಗ ಬೇರುಗಳಿಗೆ ಬರುವುದರಿಂದ ಬೇರುಗಳು ಅಥವಾ ಬುಡಗಳಿಗೆ ನೀವು ಶಿಲೀಂದ್ರನಾಶಕವನ್ನ ಸುರಿಯಬೇಕಾಗ್ತದೆ. ನಂತರ ಈ ಮೆಣಸಿನಕಾಯಿ ಬೆಳೆ ರೈತರಲ್ಲಿ ಹಣ್ಣು ಕೊಳೆ ರೋಗದ ಒಂದು ಬಾಧೆ ಇದೆ. ಈ ಹಣ್ಣು ಕೊಳೆ ರೋಗ ಹೆಚ್ಚಾಗಿ ಆ ಹೂವಾಡುವ ನಂತರ ರೋಗಗಳು ಬರುತ್ತವೆ. ಈ ರೋಗ ಬಂದಾಗ ಹಣ್ಣು ಕೊಳೆಯುವುದು, ಹಣ್ಣಿನ ಮೇಲೆ ಚಕ್ರಾಕಾರದ ಕಪ್ಪು ಚುಕ್ಕೆ ಕಂಡು ಬಂದು ನಂತರ ಸಂಪೂರ್ಣ ಹಣ್ಣುಗಳನ್ನು ಕೊಳೆಯಿಸುತ್ತವೆ ಮತ್ತು ಬಿಳಿಕಾಯಿ ರೋಗ ಅಂತಾರೆ. ಈ ಒಂದು ರೋಗ ಬರುವ ಒಂದು ಸೂಚನೆ ಇದೆ. ಹಾಗಾಗಿ ರೈತರು ಮೊಟ್ಟ ಮೊದಲಿಗೆ ಈ ಒಂದು ರೋಗವನ್ನು ಹತೋಟಿ ಮಾಡುವುದು ಹೇಗೆ ಅಂದ್ರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಾಮಾನ್ಯವಾಗಿ 45 ಸೆಂಟಿಮೀಟರ್ ಅಂತರವನ್ನ ಬಿಡಬೇಕಾಗ್ತದೆ ಮತ್ತೆ ಸಾಲಿನಿಂದ ಸಾಲಿಗೆ 2.5-3 ಅಡಿ ಸಾಲು ಅಂತರ ಕೊಡ್ಬೇಕಾಗ್ತದೆ. ಹಣ್ಣು ಕೊಳೆ ರೋಗ ಮಣ್ಣಿನ ಮುಖಾಂತರ ಬರುವುದರಿಂದ ಮಣ್ಣಿನಲ್ಲಿ ರೋಗ ಕಣ ನೆಲೆಸಿರುವುದರಿಂದ ಆ ಮಣ್ಣಿಗೆ ಬ್ಲೀಚಿಂಗ್ ಪುಡಿ ಉದುರಿಸುವುದರಿಂದ ರೋಗದ ಕಣವನ್ನ ನಾಶಪಡಿಸಬಹುದು. ಅದರ ಜೊತೆಗೆ ಕೆಲವು ಶಿಲೀಂಧ್ರ ನಾಶಕಗಳು, ಉದಾಹರಣೆಗೆ ಫಾಲಿಕ್ಯೂ ಟೆಮಿಕೊನಜೋಲ್ 1 ml 1 liter ಅಥವಾ ಡೈಫನ್ ಕೊನಜೋಲ್ 0.5 ಅಂದ್ರೆ 5 ml 10 liter ನೀರಿಗೆ, ಅಥವಾ ಹಜಾಕ್ಸಿಸ್ಟ್ರಾಬಿನ್ ಅದು 1 ml 1 liter ನೀರಿಗೆ ಬೆರೆಸಿ ವಾರದ ಅಂತರದಲ್ಲಿ ಸಿಂಪಡಿಸಬೇಕು. ಸಿಂಪಡಿಸುವಾಗ ಆದಷ್ಟು ಕಾಯಿಗಳ ಮತ್ತು ಗಿಡಗಳಿಗೆ ಸಂಪೂರ್ಣ ನೆಲೆಯುವಾಗ ಸಿಂಪಡಿಸಬೇಕಾಗ್ತದೆ. ಹಣ್ಣು ಕೊಳೆ ರೋಗದ ಬಾಧೆಯನ್ನು ತಡೆಗಟ್ಟಲು ರೋಗ ಪೀಡಿತ ಗಿಡಗಳ ಸಾಂದ್ರತೆ ನೋಡಿಕೊಂಡು ಗಾಳಿ ಬೆಳಕು ಇರುವ ರೀತಿಯಲ್ಲಿ ಗಿಡವನ್ನು ಬೆಳೆಸಬೇಕಾಗ್ತದೆ. ರೈತರ ಹೊಲದಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ ಅಂದ್ರೆ ಮೆಣಸಿನಕಾಯಿ ಬೆಳೆಯಲ್ಲಿ ಎಲೆ ಮುದುಡು ವೈರಸ್ ರೋಗ ಅಂತಾರೆ. ಈ ವೈರಸ್ ರೋಗ ಕೀಟಗಳಿಂದ ಹರಡ್ತಾ ಇರೋದ್ರಿಂದ ಆದಷ್ಟು ರೈತರು ನಾಟಿ ಮಾಡುವ ಮುನ್ನ ಸಸಿಗಳಿಗೆ ಕಾನ್ಫಿಡರ್ 5 ml 1-10 liter ನೀರನ್ನ ದ್ರಾವಣ ಮಾಡಿಕೊಂಡು ಸಿಂಪಡಿಸಬೇಕಾಗ್ತದೆ. ಎರಡನೇದು, ಆ ಸಸಿಗಳನ್ನ ನಾಟಿ ಮಾಡಿದ ನಂತರ ಹೊಲದ ಸುತ್ತಲೂ ಜೋಳ ಅಥವಾ ತೊಗರಿ ಅಥವಾ ಮೆಕ್ಕೆಜೋಳ 3 ಬೆಳೆಗಳಲ್ಲಿ ಯಾವ್ದಾದ್ರು ಒಂದು ತಡೆ ಬೆಳೆಯಾಗಿ ನಿರ್ಮಿಸಬೇಕಾಗ್ತದೆ. ನಾಟಿ ಮಾಡಿದ ಒಂದು 3ನೇ ವಾರ ಅಥವಾ 4ನೇ ವಾರದಲ್ಲಿ ನೀಲಿ ಅಂಟುಪಲೆ ಮತ್ತು ಹಳದಿ ಅಂಟುಪಲೆಗಳನ್ನ ಎಕರೆಗೆ 20 ರಂತೆ ಹಾಕುವುದು ಬಹಳ ಅವಶ್ಯಕ. ಈ ರೀತಿ ಮಾಡಿದರೆ ಬೆಳೆ ರೋಗವಾಹಕ ಕೀಟಗಳು ಪ್ರವೇಶ ಹೋಗದೆ ರೋಗ ಪ್ರಸಾರವಾಗುವುದನ್ನು ತಡೆಗಟ್ಟಬಹುದು. ಕೆಲವು ಕೀಟನಾಶಕಗಳನ್ನು ಬಳಸ್ಕೋಬಹುದು, ಉದಾಹರಣೆಗೆ ಕಾನ್ಫಿಡಾರ್ ಇರ್ಬೋದು, ಅಸಿಪೇಟ್ ಇರ್ಬೋದು, ಅಥವಾ ಡೈಫೆನ್ಥ್ರಾಮ್. ಈ ಒಂದು ಕೀಟನಾಶಕಗಳನ್ನ ಹೂ ಹಾಡುವ ಸಮಯದ ನಂತರ ಸಿಂಪಡಣೆ ಮಾಡುವುದರಿಂದ ಈ ಕೀಟಗಳನ್ನ ದೂರ ಇಟ್ಟು ವೈರಸ್ ರೋಗವನ್ನ ನಿಯಂತ್ರಣ ಮಾಡಬಹುದು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಹೊಲದ ಸುತ್ತ ಯಾವುದೇ ಕಳೆಗಳು, ಕಾಂಗ್ರೆಸ್ ಕಳೆ ಇರ್ಬೋದು ಅಥವಾ ನೆಗ್ಲಿ ಮುಳ್ಳು ಅಂತಾರೆ, ಅಂತಹ ಕಳೆಗಳನ್ನ ಕಿತ್ತು ನಾಶಪಡಿಸಬೇಕಾಗ್ತದೆ. ಸಮಗ್ರವಾಗಿ ರೋಗ ಒಂದು ಹತೋಟಿ ಮಾಡಬೇಕು ಅಂತಂದ್ರೆ ಬೀಜ ಪ್ರಚಾರ ಮಾಡೋದು, ಹೊಲದ ಸುತ್ತ ತಡೆ ಬೆಳೆ ಬೆಳೆಯಬಹುದು, ಆಮೇಲೆ ಅಂಟು ಬಲೆ ಬಳಸೋದು, ಆಮೇಲೆ ಕೆಲವು ಕೀಟನಾಶಕಗಳನ್ನ ಬಳಸಿ ಈ ವೈರಸ್ ರೋಗಗಳನ್ನ ಹತೋಟಿ ಮಾಡಬಹುದು. ಈ ಒಂದು ಕ್ರಮಗಳನ್ನು ಅನುಸರಿಸಿದಲ್ಲಿ ರೈತರು ರೋಗವಾಹಕ ಕೀಟಗಳನ್ನ ನಿರ್ವಹಣೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಕೇಳಿ ಕೆಲವು ಕೃಷಿ ಗೀತೆಗಳನ್ನು ವಿವಿಧ ಕಲಾವಿದರ ದನಿಯಲ್ಲಿ. ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಾಲ್ದಂಡಿ ಮೂಗುದಿಗೆ ಬರುಬರಿ ಹಿಂಗಾರು. ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ, ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ, ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಣ್ಣು ಬೆಳೆಯಾಕ ಉತ್ತಮ, ಬೆಚ್ಚನ ಬಿಸಿಲು ಇರಬೇಕು ತಮ್ಮ.